ತೋಟಗಾರಿಕಾ ವಿಭಾಗ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ಕೋಕೋ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಿಮಗೆ ತಿಳಿಹೇಳ್ತೇನೆ. ಭಾರತದಲ್ಲಿ ಕೋಕೋವನ್ನು ತೆಂಗು ಮತ್ತು ಅಡಿಕೆ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಸಲಾಗುತ್ತಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಉತ್ಪಾದನೆಯನ್ನು ನಾವು ನೋಡಬಹುದಾಗಿದೆ. ಕೋಕೋ ಬೆಳೆಗೆ ಹೆಚ್ಚು ಸಾವಯವಯುಕ್ತ ಕಾಡು ಮಣ್ಣು ತುಂಬ ಸೂಕ್ತವಾಗಿದೆ. ಯಾಕಂದರೆ ಭೂಮಿಯ ಫಲವತ್ತತೆ ಕೋಕೋ ಬೆಳೆಯ ಇಳುವರಿಯಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅದಲ್ಲದೆ ನೀರು ಬಸಿದು ಹೋಗುವಂತಹ ಜೇಡಿ ಮಣ್ಣು ಮತ್ತು ಮರಳುಗೋಡು ಮಣ್ಣು ಈ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ನಾವು ಹವಾಗುಣ ನೋಡೋದಿದ್ರೆ ಕೋಕೋ ಬೆಳೆಯು ಅತಿ ಹೆಚ್ಚು ತೇವಾಂಶ ಮತ್ತು ನೆರಳನ್ನು ಬಯಸುತ್ತದೆ. ಅದಲ್ಲದೆ ಯಾವ ಪ್ರದೇಶದಲ್ಲಿ 1000 ರಿಂದ 1600 ಮಿಲಿಮೀಟರ್ ಮಳೆ ಬರುತ್ತೋ ಅಂತಹ ಪ್ರದೇಶದಲ್ಲಿ ಕೋಕೋ ಬೆಳೆಯನ್ನು ಅತಿ ಯಥೇಚ್ಛವಾಗಿ ಬೆಳೆಯಬಹುದಾಗಿದೆ. ಈ ಕೋಕೋ ಬೆಳೆಯಲ್ಲಿ ನಾವು ಬೇರೆ ಬೇರೆ ತರವಾದ ತಳಿಗಳನ್ನು ನೋಡಬಹುದು. ಒಂದು ಫಾರೆಸ್ಟ್ರಿಯೋ ಅಂತಾರೆ, ಕ್ರಯಲ್ಲೋ, ಆಮೇಲೆ ಟ್ರಿನಿಟ್ಯಾರಿಯೋ ಅಂತ ಹೇಳ್ತಾರೆ. ಇದರಲ್ಲಿ ಫಾರೆಸ್ಟ್ರಿಯೋ ಮತ್ತು ಟ್ರಿನಿಟ್ಯಾರಿಯೋ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದಲ್ಲದೆ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲಾದವರು ಬೇರೆ ಬೇರೆ ವಿಧವಾದ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. VTLCH1, VTLCH2, VTLCH3, VTLCH4 ಆ್ಯಂಡ್ VTLCC1, VTLCS1 ಇವುಗಳನ್ನು ನಾವು ಬೇರೆ ಬೇರೆ ಕಡೆ ಯಥೇಚ್ಛವಾಗಿ ಬೆಳೀತಾ ಇರೋದನ್ನು ನೋಡಬಹುದಾಗಿದೆ. ಆಮೇಲೆ ಕೋಕೋದಲ್ಲಿ ಸಸ್ಯಾಭಿವೃದ್ಧಿಯನ್ನು ನೋಡೋಣ. ಸಸ್ಯಾಭಿವೃದ್ಧಿಗೆ ನಾವು ಮೊದಲೇ ತಾಯಿ ಮರದ ಆಯ್ಕೆ ತುಂಬ ಮುಖ್ಯವಾಗಿರುತ್ತೆ. ತಾಯಿ ಮರವು ಸರಿಸುಮಾರು 50 ರಿಂದ 100 ಕಾಯಿಗಳನ್ನು ಕೊಡ್ತಿರಬೇಕು. 12 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾದ ತಾಯಿ ಮರಗಳನ್ನು ಆಯ್ಕೆ ಮಾಡುವುದು ತುಂಬ ಮುಖ್ಯ. ಯಾಕಂತ ಹೇಳಿದರೆ ಇಂಥ ಸಮಯದಲ್ಲಿ ಅದರ ಇಳುವರಿಯ ಮಟ್ಟ ಅತಿ ಹೆಚ್ಚಾಗಿರುತ್ತದೆ. ಅದಾದ ನಂತರ ಒಂದು ಕಾಯಿ ಸರಾಸರಿ 35 ಬೀಜಗಳನ್ನು ಹೊಂದಿರಬೇಕು. ಅಂಥ ಕಾಯಿಗಳನ್ನು ಆಯ್ಕೆ ಮಾಡಬೇಕು. ಆಮೇಲೆ ಪ್ರತಿಯೊಂದು ಬೀಜವು 1 ಗ್ರಾಂ ಅಷ್ಟು ತೂಕದ್ದಾಗಿರಬೇಕು. ಒಂದು ವೇಳೆ 12 ಕಾಯಿ ತಗೊಂಡ್ರೆ ಆ 12 ಕಾಯಿಯ ಬೀಜದ ತೂಕ 1 ಕೆಜಿ ಅಷ್ಟಾಗಿರಬೇಕು. ಅಂಥ ಮರಗಳಿಂದ ನಾವು ಕಾಯಿಗಳನ್ನು ಆಯ್ಕೆ ಮಾಡಬೇಕು. ಅದಲ್ಲದೆ ಸಿಪ್ಪೆಯು ಕೂಡ ತುಂಬ ತೆಳುವಾಗಿರಬೇಕು. ಅಂತ ವಿಧವಾದ ಕಾಯಿಗಳನ್ನು ಯಾವಾಗಲೂ ಆಯ್ಕೆ ಮಾಡಬೇಕು. ಇದಾದ ನಂತರ ಸಸಿ ಮಡಿ ತಯಾರಿಕೆ. ಸಸಿ ಮಡಿ ತಯಾರಿಸಲು ನಮಗೆ ಜಾಗ ಎಷ್ಟು ಸಿಗುತ್ತೆ ಅದರ ಮೇಲೆ ನಾವು ಸಸಿ ಮಡಿಯನ್ನು ತಯಾರು ಮಾಡಬೇಕಾಗತ್ತೆ. ಅಗಲ ನಮ್ಮ ಅನುಕೂಲಕ್ಕೆ ತಕ್ಕಂಥದ್ದು, ಆಮೇಲೆ ಉದ್ದ ಅನುಕೂಲಕ್ಕೆ ತಕ್ಕಂಥದ್ದು, ಅಗಲ 1 ಮೀಟರ್, ಆಮೇಲೆ ಎತ್ತರ 15 ಸೆಂಟಿಮೀಟರ್ ಇರುವಂತಹ ಸಸಿ ಮಡಿಯನ್ನು ತಯಾರು ಮಾಡಿ ಅದರಲ್ಲಿ 7 ಸೆಂಟಿಮೀಟರ್ ಸಾಲುಗಳಲ್ಲಿ 7 ಸೆಂಟಿಮೀಟರ್ ಒಂದರಂತೆ ಬೀಜಗಳನ್ನು ಬಿತ್ತನೆ ಮಾಡಬೇಕು. ಈ ಬಿತ್ತನೆ ಮಾಡುವುದಕ್ಕಿಂತ ಬೀಜದ ಮೇಲೆ ಇರುವ ಲೋಳೆಯಂತಹ ಪದಾರ್ಥಗಳನ್ನು ತೆಗೆಯುವುದು ಅತಿ ಮುಖ್ಯವಾಗಿದ್ದು, ಇಲ್ಲದಿದ್ದರೆ ಮೊಳಕೆ ಒಡೆಯುವ ಪ್ರಮಾಣ ಕಡಿಮೆಯಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪಾಲಿಥೀನ್ ಕವರ್ಗಳನ್ನು ಅಥವಾ ಚೀಲಗಳನ್ನು ಸಹ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲೇ ಬೀಜಗಳನ್ನು ನಾಟಿ ಮಾಡಿ ನಂತರ 6 ತಿಂಗಳಾದಮೇಲೆ ಸಸಿಗಳನ್ನು ತೋಟಗಳಲ್ಲಿ ನಾಟಿ ಮಾಡಬಹುದಾಗಿದೆ. ನಾಟಿ ಮಾಡುವ ಸಮಯದಲ್ಲಿ ತೋಟಗಳ ಆಯ್ಕೆ ಕೂಡ ತುಂಬ ಮುಖ್ಯವಾಗಿರುತ್ತೆ. ಅಡಿಕೆ ಮತ್ತು ತೆಂಗಿನ ಮರಗಳ ನಡುವೆ ಅಂತರ ಬೆಳೆಯಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಆಯ್ಕೆ ಮಾಡಿದ ಜಾಗದಲ್ಲಿ 90-90 ಸೆಂಟಿಮೀಟರ್ ಅಳತೆಯ ಗುಣಿಯನ್ನು ತೆಗೆದು ಅದಕ್ಕೆ 25 ಕೆಜಿ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಬೇಕು. 6 ತಿಂಗಳಾಗಿರುವ ಸಸಿಗಳನ್ನು ಕುಂಡಿಯ ಮಧ್ಯದಲ್ಲಿ ನಾಟಿ ಮಾಡಿ ಅದಕ್ಕೆ ಆಧಾರ ಕೊಡಬೇಕು. 1-2.5 ವರ್ಷ ತನಕ ಆಧಾರ ಕೊಡುವುದು ತುಂಬ ಮುಖ್ಯ. ಕಾಲಕಾಲಕ್ಕೆ ನೀರಾವರಿಯೂ ಕೊಡಬೇಕು, ಹಾಗೆ ಗೊಬ್ಬರ ಕೂಡ ಕೊಡ್ತಾ ಇರಬೇಕು. ಗೊಬ್ಬರವನ್ನು 2 ಸಮಯದಲ್ಲಿ ಕೊಡ್ಬೋದು, ಮೇ, ಜೂನ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ಸಮಯದಲ್ಲಿ. ಇದರ ಬಗ್ಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಮೊಬೈಲ್ ಸಂಖ್ಯೆ 9663282816. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ತಾಲೂಕು ಕುಕ್ಕುವಾಡ ಗ್ರಾಮದ ಕೃಷಿಕ ಎಂ ತಿಪ್ಪೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ತಾಲೂಕು ಕುಕ್ಕುವಾಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಂ ತಿಪ್ಪೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದರೆ. ತಿಪ್ಪೇಶ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ತಿಪ್ಪೇಶ್ ಅವರು, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ನಾನು ಸುಮಾರು ಈಗ 25 ವರ್ಷಗಳಿಂದನೂ ಮಾಡ್ತಾ ಇದ್ದೀನಿ ಸರ್. ವಿದ್ಯಾಭ್ಯಾಸ ಮಾಡಿದ್ರ? ನಂದು BSc BEd ಆಗಿದೆ. BSc BEd ವಿದ್ಯಾಭ್ಯಾಸ ಮಾಡಿ ಕೃಷಿ ಬದುಕಿಗೆ ಬರ್ಬೇಕಂತ ಯಾಕೆ ಆಸಕ್ತಿ ಬಂತು ಅಂದ್ರೆ, ಮನೆಯಲ್ಲಿ ನಮ್ಮ ತಂದೆಯವರು ನಮ್ಮ ತಾತ ಅವರೆಲ್ಲ ಕೃಷಿನೇ ಮಾಡ್ಕೊಂಬಂದಿದ್ದೆ ಸರ್. ಆಮೇಲೆ ನಾನು ಒಬ್ಬನೇ ಮಗ ಇದ್ದೆ, ಆ ತೋಟದ ಕಡೆ ಜಮೀನ್ ಕಡೆ ನೋಡ್ಕೊಳೋರು ಇಲ್ಲ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ನಾನು ಕೃಷಿ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಮತ್ತು ಕೃಷಿನಲ್ಲಿ ಹೆಚ್ಚು ಅಭಿವೃದ್ಧಿನ ನಾನು ತರಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿತ್ತು. ಹಂಗಾಗಿ ನಾನು ಕೃಷಿನೇ ಆಯ್ಕೆ ಮಾಡಿಕೊಂಡೆ ಸರ್. ಈ ಥರ ಜಾಸ್ತಿ ಓದ್ದಂಥವರೆಲ್ಲ ನೌಕರಿ ಮಾಡಿಬಿಡೋಣ, ಎಲ್ಲಾದರೂ ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿಗೆಲ್ಲ ಹೋಗ್ಬಿಡೋಣ ಅಂತಾರೆ, ಅಂಥದ್ರಲ್ಲಿ ಕೃಷಿ ಬದುಕಿಗೆ ಬಂದಿದ್ದೀರಾ? ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಖಂಡಿತವಾಗೂ ಲಾಭದಾಯಕ ಅನಿಸುತ್ತೆ ಸರ್. ಯಾಕೆಂದರೆ ನಾವು ಇನ್ನೊಬ್ಬರು ಕೈ ಕೈಗಡೆ ಹೋಗಿ ದುಡಿಮೆ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ನಮ್ಮಲ್ಲೇ ಇರತಕ್ಕಂಥ ಸೋರ್ಸಸ್ನ ಬಳಕೆ ಮಾಡಿಕೊಂಡು ಏನಾದರೂ ಒಂದು ಸಾಧನೆ ಮಾಡಿದರೆ ಮಾತ್ರ ನಾವೇನಾದರೂ ಒಂದು ಯುವ ಪೀಳಿಗೆ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಹಂಗಾಗಿ ನಮ್ಮಲ್ಲೇ ಇರತಕ್ಕಂಥ ಸಾಮಗ್ರಿಗಳು ಅಥವಾ ಸೋರ್ಸಸ್ ಏನಿದೆ ಅದನ್ನು ನಾವು ಬಳಕೆ ಮಾಡಿಕೊಂಡು ನಾವು ಅದ್ರ ಮುಂದೆ ಬರಬೇಕು ಅಂತಕ್ಕಂಥ ನನ್ನ ಉದ್ದೇಶ ಆಗಿದೆ. ಇದು ನಿಮ್ಮ ಜಮೀನು ಎಷ್ಟು ಎಕರೆ ಇದೆ? ನನ್ನ ಜಮೀನು 3 ಎಕರೆ ಇದೆ ಸರ್. ಅದರಲ್ಲಿ ನಾನು ತೋಟಗಾರಿಕೆ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಏನೇನು ತೋಟಗಾರಿಕೆ ಬೆಳೆಗಳು ಬೆಳಿತೀರ? ಸುಮಾರು 25 ವರ್ಷದಿಂದ ನಾವು ಅಡಿಕೆ ಹಾಕಿದ್ವಿ. ಅಡಿಕೆನಲ್ಲಿ ಅದು ಸುಮಾರು ಮೊದಲು ಸ್ಟಾರ್ಟಿಂಗ್ ಎಲ್ಲ ಬಾಳೆ ಹಾಕಿದ್ವಿ. ಈಗ ಸುಮಾರು ಒಂದು 3-4 ವರ್ಷ 5 ವರ್ಷದವರೆಗೂ ಬಾಳೆ ಇಟ್ಕೊಂಡಿದ್ವಿ. ಆಮೇಲೆ ಅದು ಬಾಳೆ ಎಲ್ಲ ತೆಗೆದ ಮೇಲೆ ಏನಾಯಿತು ಅಂತಂದ್ರೆ ನಾವು ಅದರಲ್ಲಿ ಏನಾದರೂ ಅಂತರ ಬೆಳೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಳುಮೆಣಸು ಮತ್ತು ವೀಳ್ಯದೆಲೆನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಸುತ್ತಲೂ ನಾನು ಜೈವಿಕ ಬೇಲಿ ಅಂತೇಳಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾಗವಾನಿಗಳನ್ನು ಸುತ್ತಲೂ ಬೆಳೆಸಿದ್ದೀನಿ. ಈಗ ಅಡಿಕೆ ನಾಟಿ ಮಾಡಲು ಎಷ್ಟು ವರ್ಷ ಆಯಿತು? 25 ವರ್ಷ ಆಯಿತು. 25 ವರ್ಷ ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಬರ್ತಾ ಇದೆ, ಇಳುವರಿ ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಸಾಕಷ್ಟು ಜನ ರೈತರಿಗೆಲ್ಲ ಹೆಚ್ಚು ಅಡಿಕೆ ಬೆಳಿಲಿಕ್ಕೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಅಡಿಕೆ ಬೆಳೆಯುವಂಥ ಪ್ರದೇಶ ವಿಸ್ತಾರ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅನಿಸುತ್ತಾ? ಇದು ಖಂಡಿತವಾಗೂ ಒಳ್ಳೆ ಬೆಳವಣಿಗೆ ಅಂತೇಳಿ ನನಗೆ ಅನ್ನಿಸ್ತಾ ಇಲ್ಲ ಸರ್. ವೈಯಕ್ತಿಕವಾಗಿ ಹೇಳಬೇಕು ಅಂದರೆ, ಯಾಕೆಂದರೆ ಎಲ್ಲರೂ ಅದನ್ನೇ ಮಾಡ್ತಾ ಹೋದರೆ ಮುಂದೆ ಆಹಾರ ಬೆಳೆಗಳನ್ನೇ ಬೆಳೀಲಿಕ್ಕೆ ನಮಗೆ ಯಾವುದೇ ಭೂಮಿನೂ ಉಳಿಯಲ್ಲೇನೋ ಅನ್ನೋಷ್ಟು ಮಟ್ಟಿಗೆ ನಮ್ಮ ರೈತರುಗಳು ಬೆಳೀತಾ ಇದ್ದಾರೆ, ಅಟಕ್ಕೆ ಬಿದ್ದು ಬೆಳೀತಾ ಇದ್ದಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅದರಿಂದ ಖಂಡಿತವಾಗಿ ಏನಪ್ಪ ಅಂತಂದರೆ, ತಮ್ಮಲ್ಲಿ ಇರತಕ್ಕಂಥ ಭೂಮಿಯನ್ನು ಎಲ್ಲದರಲ್ಲೂ ಅಡಿಕೆ ಮಾಡೋ ಬದಲು ಅವ್ರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದನ್ನು ಮಾಡ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನನಗೆ ಅನಿಸುತ್ತೆ ಸರ್. ಅಂದರೆ ಮಿಶ್ರ ಬೆಳೆಗಳು ಬೆಳೆಯೋದು ಹೆಚ್ಚು ಅನುಕೂಲ ಅಂತೀರಾ? ಖಂಡಿತವಾಗಿಯೂ ಮಿಶ್ರ ಬೆಳೆ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಯಾಕೆಂದರೆ ಮುಂದೆ ಇದೇ ಥರ ಏನು ಬೆಲೆ ಇರುತ್ತೆ ಅಡಿಕೆಗೆ ಅಂತೇಳಿ ಖಂಡಿತವಾಗೂ ನಂಬಿಕೆ ಇಲ್ಲ. ಯಾಕೆಂದರೆ ಈ ಬರ್ತಕ್ಕಂಥ ವಿಸ್ತೀರ್ಣಗಳನ್ನು ನೋಡಿದ್ರೆ 50,000 ಇದೆ. ಅದು 10,000 ಬರ್ಬೋದು, 15,000 ಬರ್ಬೋದು. ಹೇಳಕ್ಕೆ ಗೊತ್ತಿಲ್ಲ ಮುಂದಿಂದ ಏನಾಗುತ್ತೆ ಅಂತೇಳಿ ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಯಾಕೆ ರೈತರು ಹೆಚ್ಚು ಅಡಿಕೆ ಕಡೆ ಆಸಕ್ತಿ ತೋರಿಸ್ತಾರೆ? ಏನು ಇದು ಒಳ್ಳೆ ಬೆಲೆ ಐತೆ ಅಂತನಾ, ಅಥವಾ ಈ ಬೇರೆ ಬೇರೆ ಅಲ್ಪಾವಧಿ ಬೆಳೆ ಬೆಳೆದ್ರೆ ಈ ಕೂಲಿ ಕಾರ್ಮಿಕರು ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಯಾಕೆ ಈ ಕಡೆ ಹೆಚ್ಚು ಒಲವು ತೋರಿಸ್ತಾರ ಅನ್ಸುತ್ತೆ? ಇದು ಎರಡು ಉದ್ದೇಶಗಳಿದೆ ಸರ್. ಒಂದು ಏನಾಗಿದೆ, ಕೂಲಿ ಕಾರ್ಮಿಕರ ಸಮಸ್ಯೆನೂ ಅತಿ ಹೆಚ್ಚಾಯಿತು. ಆಮೇಲೆ ಈ ಅಡಿಕೆಗೆ ವಿಶೇಷವಾದ ಬೆಲೆ ಸಿಕ್ತು. ಹಂಗಾಗಿ ನಮ್ಮ ರೈತರುಗಳು ಅಡಿಕೆ ಕಡೆಗೆ ಹೆಚ್ಚು ವಾಲ್ತಾ ಇದ್ದಾರೆ. ಆಮೇಲೆ ಕೃಷಿ ಕಾರ್ಮಿಕರ ಸಮಸ್ಯೆನೂ ಅತಿ ಹೆಚ್ಚಾಗಿದೆ ಸರ್. ಅದು ಖಂಡಿತವಾಗಿಯೂ ಅದರಿಂದನೂ ಭಾಳ ಬೇಸತ್ತಿದ್ದಾರೆ ರೈತರು. ಈಗ ನಾವು ಏನೇ ಬೇರೆ ಬೆಳೆಗಳನ್ನು ಮಾಡಬೇಕು ಅಂದರೂ ಕೂಡ ಕೃಷಿ ಕಾರ್ಮಿಕರನ್ನು ಹೆಚ್ಚು ಅವಲಂಬಿಸಬೇಕಾಗತ್ತೆ. ಸೊ ಅದರಿಂದ ಹೆಚ್ಚು ಈಗ ಅಡಿಕೆ ಕಡೆಗೆ ವಾಲ್ತಾ ಇದ್ದಾರೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಅದು ಒಂದು ಉದ್ದೇಶ. ಎರಡನೇದೇನಾಗಿದೆ ಅಂತಂದರೆ, ಸರ್ಕಾರಗಳು ಸಾಕಷ್ಟು ಸಬ್ಸಿಡಿಗಳನ್ನ ಕೊಡ್ತಾ ಇದೆ. ಈಗ ಅದಕ್ಕೆ ಜನಗಳು ಏನಾಗ್ತಿದ್ದಾರೆ ಅಂತಂದರೆ, ಹೆಂಗೂ ನಮಗೆ ದುಡ್ಡು ಬರುತ್ತೆ, ಸರ್ಕಾರದಿಂದನೇ ದುಡ್ಡು ಕೊಡ್ತಾ ಇದ್ದಾರೆ, ನಾವು ಯಾಕೆ ಇದನ್ನು ಹಾಕಬಾರ್ದು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದನೂ ಕೂಡ ಭಾಳಷ್ಟು ಜನ ಗದ್ದೆಗಳನ್ನು ತೆಗೆದು ನೀರಾವರಿ ಜಮೀನುಗಳನ್ನು ತೆಗೆದು ಅಡಿಕೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಸರ್ ಈಗ. ಸೊ ಇದು ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ ಅಂತೇಳಿ ನನಗಂತೂ ಅನಿಸ್ತಾ ಇಲ್ಲ. ಈಗ ಅಡಿಕೆಯಲ್ಲಿ ಸಾಕಷ್ಟು ಅಂತರ ಬೆಳೆಗಳು ಬೆಳಿಬೋದು ಅಂತಂದ್ರೆ, ಪ್ರಾರಂಭದಲ್ಲಿ ನೀವು ಯಾವ್ಯಾವ ಅಂತರ ಬೆಳೆಗಳು ಬೆಳೆದ್ರೆ? ಸ್ಟಾರ್ಟಿಂಗ್ ಅಲ್ಲಿ ನಾವು ಬಾಳೆ ಹಾಕಿದ್ವಿ ಸರ್, ಏಲಕ್ಕಿ ಬಾಳೆ ಹಾಕಿದ್ವಿ. ಆಮೇಲೆ ಏಲಕ್ಕಿ ಬಾಳೆ ಒಂದು 2-3 ವರ್ಷದಲ್ಲಿ ಅದನ್ನ ಇಟ್ಕೊಂಡು ತೆಗೆದ್ವಿ. ತೆಗೆದ ಮೇಲೆ ಇತ್ತೀಚೆಗೆ ಈಗ ಸುಮಾರು ಅದು 15 ವರ್ಷ ಬೇಕು. ನಾವೇನೇ ಒಂದು ಕಾಳುಮೆಣಸು ಹಾಕ್ಲಿ ಅಥವಾ ವೀಳ್ಯದೆಲೆ ಹಾಕ್ಲಿ ಹಾಕ್ಬೇಕು ಅಂತಂದ್ರೆ ಮರ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಆಮೇಲೆ ಅದರಲ್ಲಿ ಚೆನ್ನಾಗಿ ಅದು ಬಲ್ತಿರ್ತಕ್ಕಂಥ ಕಾಂಡ ಸಿಗ್ಬೇಕು ಅದಕ್ಕೆ, ಯಾಕಂದ್ರೆ ಅದು ಬೇರನ್ನ ಹಬ್ಬಿಸ್ಕೊಂತ ಹೋಗ್ಬೇಕು ಅಂತಂದ್ರೆ. ಹಂಗಾಗಿ ನಾವು ಸ್ಟಾರ್ಟಿಂಗೇ ಆ ಬೆಳೆಗಳನ್ನ ಹಾಕಕ್ಕೆ ಆಗಲಿಲ್ಲ. ಇತ್ತೀಚೆಗೆ ಸುಮಾರು ಒಂದು 10 ವರ್ಷದಿಂದ ಈಚೆಗೆ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಸರ್. ಈಗ ಪ್ರಾರಂಭದಲ್ಲಿ ಏಲಕ್ಕಿ ಬಾಳೆ ಬೆಳೆದ್ವಿ ಅಂತಂದ್ರೆ ಅದು ಚೆನ್ನಾಗಿ ಇಳುವರಿ ಬಂದು ಲಾಭ ತಂದು ಕೊಡ್ತೇವೆ? ಹೌದು, ಒಳ್ಳೆ ಇಳುವರಿ ಬಂತು. ಆದ್ರೆ ಏನಂದ್ರೆ ಅವಾಗಿನ ಇದರಲ್ಲಿ ಹೆಚ್ಚು ಬೆಲೆ ಇರಲಿಲ್ಲ, ಬೆಲೆ ಕಮ್ಮಿ ಇತ್ತು, ಆದರೂ ಇಳುವರಿ ಚೆನ್ನಾಗಿ ತೆಗೆದ್ವಿ ಅದರಲ್ಲಿ. ಈ ಬಾಳೆ ಒಂದಲ್ದಲ್ಲೇ ಪಪ್ಪಾಯಿ ಬೆಳಿತಾರೆ, ಕೆಲವರು ಮೆಕ್ಕೆಜೋಳ ಬೆಳಿತಾರೆ, ಕೆಲವು ತರಕಾರಿ ಬೆಳೆಗಳು ಬೆಳಿತಾರೆ. ಇವನ್ನು ಎಲ್ಲ ಸಾಕಷ್ಟು ಅಂತರ ಬೆಳೆಗಳು ಬೆಳಿಬಹುದು ಅಂತೀರ? ಪ್ರಾರಂಭದಲ್ಲಿ ಬೆಳಿಬಹುದು, ಯಾಕಂದ್ರೆ ಅವು ಫಸಲಿಗೆ ಬರ್ಲಿಕ್ಕೆ ಒಂದು 3-4 ವರ್ಷ 5 ವರ್ಷ ಕಾಯ್ಬೇಕಾಗತ್ತೆ. ಹಂಗ ಅವಾಗಿನ ಗಿಡಗಳು ಚಿಕ್ಕ ಇರ್ತವೆ, ಅಂತ ಸಂದರ್ಭದಲ್ಲಿ ಇವೆಲ್ಲ ಬೆಳೆಗಳು ಬೆಳ್ಕೋಬಹುದು ಅಂತ ಬೆಳ್ಕೋಬಹುದು ಸರ್. ಆದ್ರೆ ಏನು ಅಂತಂದ್ರೆ, ಏಕದಳ ಧಾನ್ಯಗಳನ್ನ ಹೆಚ್ಚು ಬೆಳಿಬಾರ್ದು ಅಂತ ನಾನು ಹೇಳೋದು. ಈಗ ಏನಾಗತ್ತೆ ಅಂತಂದ್ರೆ, ಅಡಿಕೆ ಹಾಕ್ತಾರೆ, ಅಡಿಕೆನಲ್ಲಿ ನಾವು ಮೆಕ್ಕೆಜೋಳನೇ ಹಾಕ್ತಾ ಇದೀವಿ ಜಾಸ್ತಿ ಅಂತಂದ್ರೆ, ಅದರಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಬೆಳೆ ಮುಖ್ಯ ಬೆಳೆ ಏನಪ್ಪ ಅಂದರೆ ಅಡಿಕೆ, ಅದಕ್ಕೆ ಸರಿಯಾದ ಒಂದು ಪೌಷ್ಟಿಕಾಂಶಗಳು ಸಿಗದ ರೀತಿಯಲ್ಲಿ ನಮ್ಮ ಭೂಮಿನ ಬರ್ಡ್ ಮಾಡುತ್ತೆ, ಯಾವುದೋ ಮೆಕ್ಕೆಜೋಳ. ಸೊ ಅದಕ್ಕೆ ಏಕದಳದ ಬದಲು ದ್ವಿದಳ ಧಾನ್ಯಗಳನ್ನು ಅಳವಡಿಸ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ತೊಗರಿ, ಅಲಸಂದೆ, ಹೆಸರು ಈ ಥರ ಬೆಳೆದಾಗ ಎಲ್ಲ ಉದ್ರಿ ಒಂದು ಹಸಿರೆಲ ಗೊಬ್ಬರ ಆಗಿ ಅಥವಾ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಅಂತ. ಹೌದು, ಅದನ್ನ ಖಂಡಿತವಾಗಿ ದ್ವಿದಳ ಧಾನ್ಯಗಳಲ್ಲಿ ಏನಾಗುತ್ತೆ ಅಂದರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಿರುತ್ತೆ, ರೈಸೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳಿರೋದ್ರಿಂದ ನಮ್ಮ ವಾತಾವರಣದಲ್ಲಿ ಬೇಕಾದಷ್ಟು ಸಾರಜನಕ ಇದೆ. ಸಾರಜನಕವನ್ನು ನಾವು ಸ್ಥಿರೀಕರಣ ಮಾಡಲಿಕ್ಕೆ ಅದೊಂದು ಒಳ್ಳೆಯ ದಾರಿ ಅಂತ ಅನಿಸುತ್ತೆ. ಅದನ್ನು ನಾವು ಏಕದಳಕ್ಕೆ ಬದಲಾಗಿ ಅಂತ ನನ್ನ ಅನಿಸಿಕೆ. ಈಗ 25 ವರ್ಷ ತೋಟ ಆಗಿರೋದ್ರಿಂದ ನೀವು ಅದರಲ್ಲಿ ಕಾಳುಮೆಣಸು ವಿಳ್ಯದೆಲೆ ಬೆಳೀತಾ ಇದ್ದೇವೆ ಅಂತಂದರೆ ಈ ಕಾಳುಮೆಣಸು ವಿಳ್ಯದೆಲೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಅದೇ ಸರ್, ಈಗ ಬರೀ ಅಡಿಕೆನೇ ಒಂದು ನಂಬ್ಕೊಂಡಿದ್ರೆ ನಾವು ಮುಂದೆ ಏನು ಅದರ ಭವಿಷ್ಯ ಏನು ಅಂತೇಳಿ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಅಂತರ ಬೆಳೆಗಳನ್ನು ಬೆಳೆದ್ರೆ ಒಂದು ಇದರಲ್ಲಿ ಅಡಿಕೆನಲ್ಲಿ ನಮಗೆ ಇಳುವರಿ ಕಡಿಮೆ ಆಗ್ಬೋದು ಅಥವಾ ರೇಟ್ ಬೀಳ್ಬೋದು. ಸೊ ಬಿದ್ದರೂ ಕೂಡ ನಾವು ಇದರಿಂದ ಇನ್ನೊಂದು ಇನ್ಕಮನ್ನು ತೆಗಿಯೋಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಉದ್ದೇಶದಿಂದ ಕಾಳುಮೆಣಸು ಮೆಣಸು ಮತ್ತು ವಿಳ್ಯದೆಲೆನ ಆಯ್ಕೆ ಮಾಡ್ಕೊಂಡಿದ್ದೀವಿ. 3 ಎಕರೆ ಜಮೀನಿನಲ್ಲಿ ಎಷ್ಟು ವಿಳ್ಯದೆಲೆ ಎಷ್ಟು ಎಕರೆ ಕಾಳುಮೆಣಸು ನಾಟಿ ಮಾಡಿದ್ರೆ? ಅಂದರೆ ನಾವೀಗ ಅದು 50% ಮಾತ್ರ ಪ್ಲ್ಯಾನ್ ಮಾಡಿದ್ದೀನಿ ಸರ್. 50% ಯಾಕೆ ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ 25 ವರ್ಷ ಆಗಿರೋದ್ರಿಂದ ಆಗಲೇ ನಾವು ಅದರಲ್ಲಿ ಒಳದಾಯ ಅಂತ ಮಾಡಿದ್ದೀವಿ. ಒಳದಾಯ ಸೊ ಒಳದಾಯ ಆಗಿರೋದ್ರಿಂದ ಏನಾಗುತ್ತೆ, ಒಳದಾಯದ ಗಿಡಗಳು ಬರೋದ್ರಿಂದ ನೆರಳು ಜಾಸ್ತಿ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಸಾಲು ಬಿಟ್ಟು ಸಾಲು ನಾನು ಕಾಳುಮೆಣಸನ್ನು ಹಾಕಿದ್ದೀನಿ ಸರ್. ಆಮೇಲೆ ಎಲೆ ಬಳ್ಳಿನೂ ಸ್ವಲ್ಪ ಒಂದು 30-40 ಬಳ್ಳಿಗಳು ಈ ಥರ ಮಟ್ಟಿಗೆ ಹಾಕೊಂಡಿದ್ದೀನಿ ಸರ್. ಈಗ ವಿಳ್ಯದೆಲೆ ನಾಟಿ ಮಾಡೋದಕ್ಕಿಂತ ಮುಂಚೆ ಅಲ್ಲಿನೆಲ್ಲ ಯಾವ ರೀತಿ ಒಂದು ಸಸ್ಯಗಳಲ್ಲಿ ತಗೊಂಬಂದ್ರೆ ಅದನ್ನ ಯಾವ ರೀತಿ ನಾಟಿ ಮಾಡಬೇಕಾಗುತ್ತೆ? ವಿಳ್ಯದೆಲೆನ ನಾವು ಕಾಂಡದಿಂದ ಅಭಿವೃದ್ಧಿಗೊಳಿಸ್ಬೋದು. ಎಲ್ಲಿ ಹೆಚ್ಚಾಗಿ ಚೆನ್ನಾಗಿ ಬೆಳೆದಿರ್ತಾರೋ ಅಂತ ಒಂದು ಪ್ರದೇಶದಿಂದ ಮತ್ತೆ ರೋಗರಹಿತವಾಗಿರ್ತಕ್ಕಂಥ ಕಾಂಡಗಳನ್ನು ಆಯ್ಕೆ ಮಾಡ್ಕೊಂಡು ಅದನ್ನು ನಾವು ಪೀಸನ್ನು ಕಟ್ ಮಾಡಿ ಗಣ್ಣುಗಳು 3-4 ಗಣ್ಣಿರೋ ಅಂತ ಒಂದು ವಿಳ್ಯದೆಲದ ದಂಡನ ತಗೊಂಡು ಅದನ್ನು ನಾವು 1-1.5 ಗುಂಡಿಯನ್ನು ಹೊಡೆದು ಅದಕ್ಕೆ ಸಾವಯವ ಗೊಬ್ಬರಗಳನ್ನು ತುಂಬಿ ಆಮೇಲೆ ಬೇವಿನ ಹಿಂಡಿ ಮಿಶ್ರಣ ಸೊ ಮತ್ತು ಟ್ರೈಕೋಡರ್ಮ ಇದ್ದರೆ ಸ್ವಲ್ಪ ಅದನ್ನು ಮಿಶ್ರಣ ಮಾಡಿ ಹಾಕಿ ಅದಕ್ಕೆ ನಾವು ಈ ಒಂದು ಸಸಿಗಳನ್ನು ನೆಡಬೇಕು, ಅಂದರೆ ಕಾಂಡಗಳನ್ನು ನೆಡಬೇಕು. ಕಾಂಡಗಳನ್ನು ನೆಟ್ಟಾಗ ಏನಾಗುತ್ತೆ ಅಂತಂದರೆ ಅದು 1-1.5 ಮೊಳಕೆ ಬರುತ್ತೆ. ಬಂದುಬಿಟ್ಟು ಏನಾಗುತ್ತೆ, ನಿಧಾನಕ್ಕೆ ಅದು ಹಬ್ಬು ಕುಡಿಗಳು ಏನು ಬರ್ತಾವಲ್ಲ, ಹಬ್ಬು ಕುಡಿಗಳನ್ನು ನಾವು ಗಿಡಕ್ಕೆ ಟಚ್ ಮಾಡಿದರೆ ಆ ಗಿಡವನ್ನು ಅದು ಹಬ್ಕೊಂತ ಹೋಗುತ್ತೆ. ಆಮೇಲೆ ಅದನ್ನು ನಾವು ಕಟ್ತಾ ಹೋಗಿ ಆಮೇಲೆ ನಾವು ಅದನ್ನ ಎತ್ತರಕ್ಕೆ ಬೆಳೆಸಬಹುದು. ವಿಳ್ಯದೆಲೆ ಬಿಡ್ಲಿಕ್ಕೆ ಅಂದ್ರೆ ಎಷ್ಟು ತಿಂಗಳು ಕಾಪಾಡಬೇಕಾಗುತ್ತೆ? ಕನಿಷ್ಠ 1-6-8 ತಿಂಗಳಲ್ಲಿ ನಮಗೆ ವಿಳ್ಯದೆಲೆ ಬರುತ್ತೆ ಅಡಿಕೆನಲ್ಲಿ ಮಾಡಿದ್ರೆ. ವಿಳ್ಯದೆಲೆಗೆ ಮತ್ತೆ ಈ ಅಡಿಕೆಗೂ ಕಾಳುಮೆಣಸು ಇದೆಲ್ಲ ನೀವು ಬೆಳೀತಾ ಇದ್ರಲ್ಲ, ಅದಕ್ಕೇನಾದ್ರೂ ಮೇಲ್ಗೊಬ್ಬರ ಕೊಡ್ತಾರೆ ವರ್ಷಕ್ಕೆ ಇಷ್ಟು ಅಂತ? ಹೌದು, ಮೇಲ್ಗೊಬ್ಬರವಾಗಿ ನಾವು ವರ್ಷಕ್ಕೊಂದ್ಸಾರಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಸರ್. ಕಾಳುಮೆಣಸು ಮತ್ತು ಅಡಿಕೆ ಮಾಡಿರೋದ್ರಿಂದ ಅಲ್ಲಿ ಪೌಷ್ಟಿಕಾಂಶಗಳ ಒಂದು ಲಭ್ಯತೆ ಜಾಸ್ತಿ ಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಕನಿಷ್ಠ 1 ಗಿಡಕ್ಕೆ ಕನಿಷ್ಠ ಅಂದ್ರೆ ನಾವು 2 ಪುಟ್ಟಿಗಳಷ್ಟು ಸಾವಯವ ಗೊಬ್ಬರನ ಕೊಡಲೇಬೇಕಾಗತ್ತೆ. ರಾಸಾಯನಿಕ ಗೊಬ್ಬರ ಏನು ಉಪಯೋಗಿಸಲ್ಲ? ರಾಸಾಯನಿಕ ಗೊಬ್ಬರಗಳನ್ನು 2 ಡೋಸಲ್ಲಿ ಕೊಡ್ತೀವಿ, ಅಂದರೆ ಮುಂಗಾರು ಮತ್ತು ಹಿಂಗಾರಿನಲ್ಲಿ. ಆದರೆ ಅದನ್ನು ನಾವೀಗ ಆದಷ್ಟು ಕಡಿಮೆ ಮಾಡ್ತಾ ಬಂದಿದ್ದೀವಿ, ರೆಡ್ಯೂಸ್ ಮಾಡ್ತಾ ಇದ್ದೀವಿ, ಪರ್ಸೆಂಟೇಜ್ನ ರೆಡ್ಯೂಸ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀವಿ ಸರ್. ಈಗ ಇದಕ್ಕೆಲ್ಲ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ರೆ? ಇದಕ್ಕೆಲ್ಲ ನಮ್ಮಲ್ಲಿ ಬೋರ್ವೆಲ್ ಇದೆ. ಸೊ ಬೋರ್ವೆಲ್ ಇರೋದ್ರಿಂದ ನಾವು ಡ್ರಿಪ್ ಇರಿಗೇಷನ್ ಮೂಲಕನೇ ಇದಕ್ಕೆ ನಾವು ನೀರನ್ನು ಕೊಡ್ತಾ ಇದ್ದೀವಿ ಸರ್. ಈಗ ಅಡಿಕೆಗೆ ಅಂತರ ಎಷ್ಟು ಕೊಟ್ಟಿದ್ರೆ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ? 9x9 ಕೊಟ್ಟಿದ್ದೀವಿ ಸರ್. 9x9 ಕೊಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಹೆಚ್ಚು ಗಾಳಿ ಮತ್ತು ಬೆಳಕು, ಸೂರ್ಯನ ಬಿಸಿಲು, ಸೊ ಇದು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಾಗ ನಾವು ಅದರಿಂದ ಒಳ್ಳೆ ಇಳುವರಿಯನ್ನು ಪಡೆಯಬಹುದು. ಈ ಕೆಲವು ಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಅಂದರೆ ತುಂಬ ಸಣ್ಣದಾಯ, ಅಂದರೆ 8.5-6 ಈ ಸೈಜಲ್ಲಿ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ತೋಟ ನೋಡಲಿಕ್ಕೆ ಗ್ರೀನರಿಯಾಗಿ ಕಾಣುತ್ತೆ, ಆದರೆ ಹೆಚ್ಚು ಇಳುವರಿನ ನಾವು ಅದರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಕಾಂಪಿಟೇಷನ್ ಆಗುತ್ತೆ, ಏನು ಸೂರ್ಯನ ಬೆಳಕಾಗಲಿ ಅಥವಾ ನಮಗೆ ಆ ಪೌಷ್ಟಿಕಾಂಶಗಳ ಇದಾಗಲಿ ಲಭ್ಯತೆ ಆಗಲಿ ಇವೆಲ್ಲ ಕಾಂಪಿಟೇಷನ್ ಆದಾಗ ಏನಾಗುತ್ತೆ ಅಂತಂದರೆ ಇಳುವರಿಯಲ್ಲಿ ಅದು ನಮಗೆ ತೊಂದರೆ ಆಗುತ್ತೆ. ರೈತರಿಗೆ ಗಿಡಗಳ ಸಂಖ್ಯೆ ಮಾತ್ರ ಜಾಸ್ತಿ ಆಗುತ್ತೆ, ಇಳುವರಿಯಲ್ಲಿ ಯಾವುದೇ ರೀತಿ ಜಾಸ್ತಿ ಆಗಲ್ಲ. ಆಗಲ್ಲ. ಸೊ ಅದರಿಂದ ಆದಷ್ಟು 9x9 ಒಳ್ಳೆಯದಾಯ. ಸೊ ಅದರಿಂದ ನಾವು ಮಾಡ್ಕೊಂಡು ಅದರಿಂದ ಒಳ್ಳೆ ಇಳುವರಿನ ತೆಗಿಬಹುದು. ಈ 9x9 ದಾಯ ಕೊಡೋದ್ರಿಂದ ನಾವು ಈ ನೀವು ಹೇಳ್ದಂಗೆ ಈ ಥರ ಕಾಳುಮೆಣಸು ವಿಳ್ಯದೆಲೆ ಇಂಥವೆಲ್ಲ ಅಂತರ ಬೆಳೆ ಬೆಳಿಲಿಕ್ಕೂ ಸಾಕಷ್ಟು ಅನುಕೂಲ ಆಗುತ್ತೆ. ಖಂಡಿತವಾಗಿ ಅದು 9x9 ಮಾಡೋದ್ರಿಂದ ನಾವೇನಾಗುತ್ತೆ ಅಂತಂದ್ರೆ ಈ ಕಾಳುಮೆಣಸನ್ನ ಹಬ್ಬಿಸ್ಕೊಳಕ್ಕಾಗಲಿ ಅಥವಾ ವಿಳ್ಯದೆಲೆ ನೆಟ್ಕೊಳಕ್ಕಾಗಲಿ ಇದೆಲ್ಲದಕ್ಕೂ ಅದಕ್ಕೂ ಕೂಡ ಗಾಳಿ ಬೆಳಕು ಬಿಸಿಲು ಬೇಕೇ ಬೇಕಾಗುತ್ತೆ. ಸೊ ಹಂಗಾಗಿ ಅದನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸರ್. ವಿಳ್ಯದೆಲೆ ಅನುಭವ ಇರುವಂಥವ್ರು ಮಾತ್ರ ವಿಳ್ಯದೆಲೆನ ಕಟಾವು ಮಾಡಲಿಕ್ಕೆ ಅನುಕೂಲ ಅಂತಾರೆ. ನಿಮ್ಮ ಕಡೆಯಲ್ಲಿ ಈ ಅನುಭವ ಇರತಕ್ಕಂಥ ಕೃಷಿ ಕಾರ್ಮಿಕರು ಸಿಗ್ತಾರಾ? ಕೃಷಿ ಕಾರ್ಮಿಕರಿಗೆ ನಾವು ಸ್ವಲ್ಪ ತಯಾರಿ ಮಾಡಬೇಕಾಗತ್ತೆ ಸರ್, ಯಾಕೆಂದರೆ ಅವರಿಗೆ ಯಾವುದೇ ಅನುಭವ ಇರಲ್ಲ. ನೋಡ್ರಪ್ಪ ಇದನ್ನು ಈ ರೀತಿ ಕಟ್ ಮಾಡಬೇಕು, ಈ ರೀತಿ ಕಟ್ ಮಾಡಬೇಕು ಅಂತೇಳಿ ಸ್ಟಾರ್ಟಿಂಗ್ ಸ್ವಲ್ಪ ಹೇಳ್ಕೊಟ್ರೆ, ಅವರಿಗೆ ಒಂದು ಸ್ವಲ್ಪ ತರಬೇತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವರು ಅದನ್ನ ಕಟ್ ಮಾಡ್ಕೊಂತ ಹೋಗ್ತಾರೆ, ಏನು ತೊಂದರೆ ಏನು ಇಲ್ಲ. ವಿಳ್ಯದೆಲೆ ಅಲ್ಲೆಲ್ಲ ಫಸಲು ಬರ್ತಾ ಇದೆಯಾ? ಹೌದು ಸರ್, ಬರ್ತಾ ಇದೆ. ಎಷ್ಟು ದಿವಸಕ್ಕೊಮ್ಮೆ ಕಟಾವು ಮಾಡ್ತೀರಾ? ನಾವು ಅದನ್ನ ಕನಿಷ್ಠ ಸ್ಟಾರ್ಟಿಂಗ್ ಒಂದು 7-8 ಅದನ್ನ ಕಟ್ ಮಾಡಬಾರ್ದು. ಯಾವಾಗ ಚೆನ್ನಾಗಿ ಬಳ್ಳಿ ಚೆನ್ನಾಗಿ ಬರುತ್ತೆ ಆಮೇಲೆ ಅದನ್ನ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕನಿಷ್ಠ 15 ಒಂದು ಕಟಾವು ಮಾಡ್ಬೋದು, 15 2 ಕಟಾವನ್ನು ಅದನ್ನು ಮಾಡ್ಬೋದು. ವಿಳ್ಯದೆಲೆಗೆ ಏನು ಕೀಟ ರೋಗಗಳು ಬಾಧೆಗಳನ್ನು ಕಂಡು ಬರೋದಿಲ್ಲ? ಇಲ್ಲ, ನಮ್ಮ ಏರಿಯಾದಲ್ಲಿ ಸದ್ಯಕ್ಕೇನು ಯಾವುದೋ ಈ ಕೀಟ ಬಾಧೆಗಳಿಲ್ಲ ಸರ್ ಇವತ್ತಿಗೆ. ಹಂಗಾಗಿ ಅದು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ವಿಳ್ಯದೆಲೆನ 15 ಕಟಾವು ಮಾಡ್ತೀವಿ ಅಂತಂದ್ರೆ ಎಷ್ಟು ಪೆಂಡಿ ಎಲೆ ಸಿಗುತ್ತೆ? ನಮಗೆ ಕನಿಷ್ಠ ಅಂದ್ರು ಈಗ ನನ್ನಲ್ಲಿ ಇರ್ತಕ್ಕಂಥದ್ದು 40 ಬಳ್ಳಿಗಳಿದೆ. 40 ಬಳ್ಳಿಗಳಲ್ಲಿ 2 ನಾವು ಕಟಾವು ಮಾಡ್ತೀವಿ ಅಂತಂದ್ರು ಕನಿಷ್ಠ ಒಂದು ಸಾರಿಗೆ ಒಂದೂವರೆ ಸಾವಿರ ಎಲೆ, 2,000 ಎಲೆವರೆಗೂ ನಾವು ಕಟ್ ಮಾಡ್ಬೋದು ಸರ್. ತಿಂಗಳಲ್ಲಿ 4,000 ಎಲೆಗಳನ್ನು ನಾವು ತೆಗಿಬೋದು. ಎಲೆನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರ? ಎಲೆಯನ್ನು ನಾವು ಇಲ್ಲಿ ಲೋಕಲಲ್ಲೇ ಮಾರಾಟ ಮಾಡ್ತೀವಿ ಸರ್. ಅಂಗಡಿಗಳಿಗೆ ಕೊಡ್ತಾ ಇದ್ದೀವಿ, ಅಥವಾ ಮನೆಗಳಲ್ಲೇ ಬಂದು ತಗೊಂಡು ಹೋಗ್ತಾರೆ. ಬೇಕಾಗಿರ್ತಕ್ಕಂಥವ್ರು ಎಲೆ ಮಾರ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿರೋದ್ರಿಂದ ಅವರೇ ಬಂದು ಮನೆಗಳಿಗೆ ಎಲ್ಲ ತಗೊಂಡು ಹೋಗ್ತಾರೆ ಸರ್. ಹಂಗಾಗಿ ನನಗೆ ಮಾರುಕಟ್ಟೆ ಏನೋ ಆ ಥರ ಸಮಸ್ಯೆ ಏನೂ ಆಗಿಲ್ಲ. ಆಗಿಲ್ಲ, ಈಗ ನೀವೇನು ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ತಗೊಂಡೋಗಿ ಮಾರಾಟ ಮಾಡ್ಬೇಕನ್ನೋ ಒಂದು ಉದ್ದೇಶ ಏನಿಲ್ಲ? ಇಲ್ಲ, ಉದ್ದೇಶ ಏನಿಲ್ಲ ಸರ್. ಅದನ್ನು ನಾವು ಪ್ರಾಯೋಗಿಕವಾಗಿ ಹಾಕೊಂಡಿರೋದ್ರಿಂದ ಎಷ್ಟು ಬರುತ್ತೆ ಅದನ್ನು ನೋಡ್ಕೊಂಡು ಇಲ್ಲೇ ಲೋಕಲ್ಲಾಗಿ ಅದನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ಸರ್. ಒಂದು ಕಟ್ಟಿಗೆ ಎಷ್ಟು ಬೆಲೆ ಸಿಗುತ್ತೆ? ಈಗ ಅದು ರೇಟು ಕೆಲವು ಸಾರಿ ಎಲೆ ಕಡಿಮೆ ಆದಾಗ ರೇಟ್ ಚೆನ್ನಾಗಿ ಸಿಗುತ್ತೆ ಸರ್. ಅಂದರೆ ಒಂದು ಕಟ್ಟಿಗೆ 80 ರೂಪಾಯಿವರೆಗೂ ಹೋಗುತ್ತೆ ಒಂದು ಸಾರಿ. ಆದರೆ ರೇಟ್ ಡೌನ್ ಆದಾಗ ಕನಿಷ್ಠ 40-50 ರೂಪಾಯಿ ಅಂತ ಸಿಗುತ್ತೆ ಒಂದು ಕಟ್ಟಿಗೆ. ಒಂದು ಕಟ್ ಅಂದರೆ 100 ಎಲೆಗಳ ಒಂದು ಕಟ್ಟು. ಹಂಗಾಗಿ ಅದು ಏನು ಮಾರಾಟ ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಅಂದರೆ ಕೆಲವು ಸಾರಿ ಜಾಸ್ತಿನೂ ಆಗುತ್ತೆ, ಕೆಲವು ಸಾರಿ ಕಡಿಮೆನೂ ಆಗುತ್ತೆ. ಅಲ್ಲ, ನಮ್ಮ ರೈತರಿಗೆ ನೀವು ಹೇಳ್ದಂಗೆ 40-50 ರೂಪಾಯಿ ರೇಟ್ ಸಿಕ್ಕರು ಏನು ಲಾಸ್ ಅಲ್ಲ ಅಂತೀರ? ಇಲ್ಲ, ಲಾಸ್ ಏನಿಲ್ಲ ಸರ್, ಲಾಸ್ ಏನಿಲ್ಲ. ಒಟ್ಟು ವಿಳ್ಯದೆಲೆ ಅಂತಲೂ ನಿಮ್ಗೆ ಹೆಚ್ಚು ಅನುಕೂಲ ಆಗ್ತಾ ಇದೆ? ಹೌದು ಹೌದು. ವಿಳ್ಯದೆಲೆದು ಏನಪ್ಪ ಅಂದರೆ ನಮ್ಮ ಸೈಡ್ ಖರ್ಚುಗಳು, ಸಂತೆ ಖರ್ಚುಗಳನ್ನು ನಾವು ಅದರಲ್ಲಿ ತೆಗಿಬೋದು ಅನ್ನೋ ಲೆಕ್ಕದಲ್ಲಿ ಅದನ್ನು ವಿಳ್ಯದೆಲೆನ ಇಟ್ಕೊಂಡಿದ್ದೀವಿ ಸರ್. ಅಡಿಕೆ ಅದು ವರ್ಷಕ್ಕೊಂದ್ಸರಿ ಒಂದು ದೊಡ್ಡ ಅಮೌಂಟ್ ಬಂದರೆ ಇದು ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ಖರ್ಚುಗಳನ್ನೆಲ್ಲ ಸರಿದೋಗಿಸುತ್ತೆ. ಈಗ ಕಾಳುಮೆಣಸು ಬೆಳೀತಾ ಇದೀವಿ ಅಂತಂದ್ರೆ ಈ ಕಾಳುಮೆಣಸು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಕಾಳುಮೆಣಸು ಮತ್ತು ಅಡಿಕೆ ಒಳ್ಳೆ ಕಾಂಬಿನೇಷನ್ ಅಂತ ಅನಿಸುತ್ತೆ ಸರ್. ಯಾಕೆಂದರೆ ಅದು ಕಾಳುಮೆಣಸು ಏನಾಗುತ್ತಂದರೆ ಅದಕ್ಕೆ ಒಂದು ಕ್ರೀಪರ್ ಆಗಿರೋದ್ರಿಂದ ಅದು ಒಂದು ಸಪೋರ್ಟಿಂಗ್ ಪ್ಲ್ಯಾಂಟನ್ನು ಬೇಡುತ್ತೆ. ನಮ್ಮ ಅಡಿಕೆ ತುಂಬ ಒಳ್ಳೆ ಸಪೋರ್ಟಿಂಗ್ ಪ್ಲ್ಯಾಂಟ್ ಅದಕ್ಕೆ. ಸೊ ಯಾಕೆಂದರೆ ಅದು ಗ್ರಿಪ್ ಇರೋದ್ರಿಂದ ಆ ಸರ್ಫೇಸಿಗೆ ಅದು ಅಂಟ್ಕಂತ ಹೋಗ್ತದೆ. ಆ ಬೇರುಗಳನ್ನು ಏನು ಬಿಟ್ಕೊಳ್ತಾ ಹೋಗುತ್ತಲ್ಲ ಅದು ಅಂಟ್ಕಂತ ಹೋಗ್ಲಿಕ್ಕೆ ಅಬ್ಬಿಕೊಂಡು ಬೆಳ್ಕೊಂತ ಹೋಗೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ಹಂಗಾಗಿ ಅದು ಒಳ್ಳೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ನಾವು ಎರಡರಿಂದನೂ ಇಳುವರಿ ತೆಗಿಬೋದು. ಒಂದು ಅಡಿಕೆಯಿಂದನೂ ಬರುತ್ತೆ, ಒಂದು ಕಾಳುಮೆಣಸಿಂದನೂ ಬರುತ್ತೆ ಅಂತಕ್ಕಂಥ ಉದ್ದೇಶದಿಂದ ಎರಡನ್ನೂ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಈಗ ನಿಮ್ಮ ವಾತಾವರಣದಲ್ಲೂ ಬೆಳಿಬೋದು ಕಾಳುಮೆಣಸು? ಖಂಡಿತವಾಗಿ ಬೆಳಿಬೋದು. ನಮ್ಮ ನೀರಾವರಿ ಏರಿಯಾದಲ್ಲಿ ನಾವು ಬರಲ್ಲ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಒಂದು ಸಮಸ್ಯೆ ಏನಿದೆ ಅಂದರೆ ಕೆಲವು ಕೀಟಬಾಧೆಗಳು ಮತ್ತು ರೋಗಗಳು ಇದೆ ಅದಕ್ಕೆ, ಯಾವುದಕ್ಕೆ? ಕಾಳುಮೆಣಸಿಗೆ. ಸೊ ಕಾಳುಮೆಣಸು ಹೆಚ್ಚು ನೀರು ಬೇಡುವಂಥ ಒಂದು ಬೆಳೆ ಏನೂ ಅಲ್ಲ. ನಮ್ಮ ಬಯಲು ಸೀಮೆ ಅದರಲ್ಲೂ ವಿಶೇಷವಾಗಿ ಕಡಿಮೆ ನೀರಿರ್ತಕ್ಕಂಥ ರೈತರುಗಳು ಖಂಡಿತವಾಗಿಯೂ ಕಾಳುಮೆಣಸಿಗೆ ಅಳವಡಿಸ್ಕೋಬೋದು. ಆದರೆ ಏನಪ್ಪ ಅಂದರೆ ನೀರಾವರಿನಲ್ಲಿರ್ತಕ್ಕಂಥವ್ರು ಅಕ್ಕಪಕ್ಕದಲ್ಲಿ ಗದ್ದೆ ಸೀಪೇಜ್ಗಳು ಈ ಥರ ಏರಿಯಾ ಇರ್ತಕ್ಕಂಥವ್ರು ಅದನ್ನು ಸ್ವಲ್ಪ ಆಯ್ಕೆ ಮಾಡೋಕ್ಕಿನ ಮುಂಚೆ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಅಂತಂದರೆ ಅವು ಹಾಕಿ ಕೈ ಸುಟ್ಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಅದರಿಂದ ಅದನ್ನು ಮಾಡೋಕ್ಕಿನ ಮುಂಚೆ ಡ್ರೈನೇಜ್ ವ್ಯವಸ್ಥೆನ ಮಾಡ್ಕೊಂಡ್ರೆ, ಸುತ್ತಲೂ ನೀರು ಸೀಪೇಜು ಹೊರಗಡೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ನಾವು ಕಾಳುಮೆಣಸನ್ನ ಹಾಕೊಂಡ್ರೆ ಖಂಡಿತ. ಯಾಕಂದ್ರೆ ಇದು ನನ್ನ ಅನುಭವನೇ, ಮೊದಲು ಆಲ್ರೆಡಿ ಒಂದ್ಸರಿ ನಾವು ಹಾಕಿದ್ವಿ, ಡ್ರೈನೇಜ್ ಮಾಡಿರಲಿಲ್ಲ. ಅವಾಗ ಏನಾಯ್ತು, ನಾವು ಕೈ ಸುಟ್ಕೊಂಡ್ವಿ ಅಂದರೆ ಒಳ್ಳೆಯ ಒಂದು 2 ವರ್ಷಗಳಿಂದ ಬಂದಿರತಕ್ಕಂಥ ಮಳೆಯಿಂದ ಆ ಎಲ್ಲ ಬಳ್ಳಿಗಳು ಸೊರಗ ರೋಗ ಬಂದು ಹೋಯಿತು. ಹಂಗಾಗಿ ಮತ್ತೆ ನಾವು ರಿಪೀಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಈಗ ಡ್ರೈನೇಜ್ ವ್ಯವಸ್ಥೆ ಮಾಡ್ಕೊಂಡು ಈಗ ಮಾಡಿದ್ದೀವಿ. ಹಂಗಾಗಿ ಅದು ಚೆನ್ನಾಗಿ ಈಗ ಅಪ್ಕೊಳ್ತಾ ಇದೆ. ಮತ್ತೆ ಇದು ಪ್ರಾರಂಭದಲ್ಲಿ ಸಸಿ ಅದ ಎಲ್ಲಿಂದ ತಗೊಂಬಂದ್ರಿ? ಸಸಿ ನಾವು ಸಾಗರದಿಂದ ತಂದ್ವಿ ಸರ್. ಸಹ್ಯಾದ್ರಿ ನರ್ಸರಿ ಅಂತ ಇದೆ, ಅಲ್ಲಿಂದ ಒಳ್ಳೆ ನಮಗೆ ಖಾಯಂಬಾಗಿರ್ತಕ್ಕಂಥ ನಮಗೆ ಖಾತ್ರಿ ಆಗಿರ್ತಕ್ಕಂಥ ಗಿಡಗಳನ್ನು ಅವ್ರು ಕೊಡ್ತಾರೆ. ಸೊ ಅದರಿಂದ ಆಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ತಳಿಗಳು ಅಂದರೆ ಮುಖ್ಯವಾಗಿ ಏನಪ್ಪ ಅಂದರೆ ಪಣಿಯೂರು ಒಂದು, ಈ ಒಂದು ತಳಿ ನಮ್ಮ ಏರಿಯಾಕ್ಕೆ ಹೆಚ್ಚು ಬಿಸಿಲು ಅದು ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಬರ್ತಕ್ಕಂಥ ಒಂದು ತಳಿಯಾಗಿರೋದ್ರಿಂದ ಪಣಿಯೂರು ಒಂದನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಇತ್ತೀಚೆಗೆ ಸಿಗಂಧಿನಿ ಅಂತೇಳಿ ಒಂದು ತಳಿ, ಈ ಸಿಗಂಧಿನಿ ತಳಿನೂ ಈಗ ನಾವು ಹೊಸದಾಗಿ ಹಾಕಿದ್ದೀವಿ ಸರ್. ಈಗ ಒಂದು ಅಡಿಕೆ ಸಸಿಗೆ ಒಂದು ಸಸಿ ನಾಟಿ ಮಾಡ್ಬೇಕಾ? ಒಂದು ಅಡಿಕೆ ಸಸಿಗೆ ಒಂದು ಸಸಿ ಸಾಕಾಗತ್ತೆ. ಆದರೆ ಒಂದು ಬ್ಯಾಸ್ಕೆಟಲ್ಲಿ ಒಂದು ಪ್ಯಾಕೆಟಲ್ಲಿ 2-3 ಕಡ್ಡಿಗಳಿರುತ್ತೆ ಅದು, ಅದನ್ನು ನಾವು ಒಂದಕ್ಕೆ ಒಂದನ್ನು ಹಚ್ಚಿದ್ರೆ ಸಾಕಾಗತ್ತೆ. ಬೇಡ ನಮಗೆ ಸ್ವಲ್ಪ ಬೇಗ ಬರಲಿ, ಚೆನ್ನಾಗಿ ಅಬ್ಕೊಳ್ಳಿ ಅಂತಕ್ಕಂಥ ಉದ್ದೇಶ ಇದ್ದರೆ 2 ಪ್ಯಾಕೆಟ್ಗಳನ್ನು ನಾವು ನಾಟಿ ಮಾಡ್ಬೋದು. ಮತ್ತು ಇದು ನೀವು ಎಷ್ಟು ಸಸಿ ನಾಟಿ ಮಾಡಿದ್ರಿ? ಈಗ ನಾನು 450 ಸಸಿ ನಾಟಿ ಮಾಡಿದ್ದೀನಿ ಸರ್. ನಾಟಿ ಮಾಡಲು ಎಷ್ಟು ವರ್ಷ ಆಯಿತು? ನಾಟಿ ನಾನು ಅದೇ ಮೊದಲು ಹೇಳ್ದಂಗೆ ಸುಮಾರು 4 ವರ್ಷ ನಾವು ಚೆನ್ನಾಗಿ ಬೆಳೆ ಬೆಳೆದ್ವಿ. ಆವಾಗ ಒಳ್ಳೆ ಇಳುವರಿ ಬಂತು. ಒಂದು ಗಿಡಕ್ಕೆ ಕನಿಷ್ಠ ಅಂತಂದ್ರು 3-4 ಕೆಜಿ ಡ್ರೈ ಪೇಪರ್ನ ನಾವು ತೆಗೆದಿದ್ವಿ. ಆದರೆ ಮಳೆ ಬಂದು ಸೊರಗು ರೋಗ ಬಂದು ಹೋಗಿದ್ರಿಂದ ಮತ್ತೆ ಹೊಸದಾಗಿ ಈಗ ಒಂದು ವರ್ಷದಿಂದ ಹೊಸದಾಗಿ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ಇದು ನಾಟಿ ಮಾಡಿ ಅಂತ ಅದು ಫಸ್ಲಿಗೆ ಬರ್ಬೇಕಂದ್ರೆ ಎಷ್ಟು ವರ್ಷ ಕಾಪಾಡ್ಬೇಕು ನೀವು? 2 ಸ್ಟಾರ್ಟ್ ಆಗುತ್ತೆ ಸರ್. ಎರಡು ವರ್ಷದಿಂದ ನಾವು ಅದು ಫಸ್ಲು ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಸಿಗುತ್ತೆ. ಹೆಚ್ಚು ಒಂದೇ ಸರಿ ನಾವು 2 ಕೆಜಿ 1.5 ಕೆಜಿ ಈ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 200 ಗ್ರಾಮ್ 100 ಗ್ರಾಮ್ ಈ ಥರ ನಾವು ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಹೋಗ್ತಾ ಹೋಗ್ತಾ 3-4 ವರ್ಷಕ್ಕೆ ಹೋಗಿ 5 ವರ್ಷಕ್ಕಂದ್ರೂ ಅದು ಕಂಪ್ಲೀಟಾಗಿ ನಮಗೆ ಅದು ಫಸಲನ್ನು ಕೊಡುತ್ತೆ. 5 ವರ್ಷದಲ್ಲಿ ಒಂದು ಬಳ್ಳಿಯಿಂದ ಕನಿಷ್ಠ ನಾವು 3 ಕೆಜಿ ಡ್ರೈ ಪೇಪರನ್ನು ತೆಗಿಬೋದು. ಈ ಕಾಳುಮೆಣಸು ಈ ವಿಳ್ಯದೆಲೆಗೇನು ನಾವು ನಿರ್ವಹಣಾ ಕ್ರಮಗಳು ಮಾಡ್ತೀವೋ ಅದೇ ಥರ ಇದಕ್ಕೂ ಬಳ್ಳಿ ಕಟ್ಟೋದು ಗೊಬ್ಬರ ಕೊಡೋದು ಅದೆಲ್ಲ ಇದನ್ನ ಇದೇ ಥರನೇ ಮಾಡಬೇಕು? ನಿರ್ವಹಣೆ ಸೇಮ್ ಇದೆ ಸರ್, ಎರಡಕ್ಕೂ ಸೇಮ್ ಇದೆ, ಎಲೆ ಬಳ್ಳಿ ಮತ್ತು ಇದಕ್ಕೂ ಎರಡೂ ಸೇಮ್ ಇದೆ. ಆದರೆ ಎಲೆ ಬಳ್ಳಿನ ಏನು ಮಾಡ್ತೀವಿ ಅಂದರೆ ಅದನ್ನ ವರ್ಷಕ್ಕೊಂದ್ಸಾರಿ ಅಥವಾ 2 ವರ್ಷಕ್ಕೊಂದ್ಸಾರಿ ಇಳಿಸ್ತೀವಿ, ಇಳಿಸಿ ಮತ್ತೆ ಹೊಸದಾಗಿ ಅದನ್ನು ಹಬ್ಬಕ್ಕೆ ಬಿಡ್ತೀವಿ. ಆದರೆ ಈಗ ಕಾಳುಮೆಣಸನ್ನು ಅದನ್ನ ಇಳಿಸಂಗಿಲ್ಲ, ಅದನ್ನು ಕಟ್ತಾ ಕಟ್ತಾ ಹೋಗೋದು. ಸುಮಾರು 15 ಅಡಿವರೆಗೂ ನಾವು ಅದನ್ನ ಹಬ್ಬಿಸ್ಕೋಬಹುದು. ಜಾಸ್ತಿ ನಾವು ಚೆನ್ನಾಗಿ ಮಾಡ್ತೀವಿ, ಲೇಬರ್ ಪ್ರಾಬ್ಲಮ್ ಇಲ್ಲ ಅನ್ನೋದಾದರೆ 20 ಅಡಿವರೆಗೂ ಅದನ್ನು ಹಬ್ಬಿಸ್ಕೋಬಹುದು. ಆದರೆ ನಾವು ಕೂಲಿ ಕಾರ್ಮಿಕರ ಸಮಸ್ಯೆ ಇದೆಯಪ್ಪ, ಆಮೇಲೆ ಎತ್ತರ ಜಾಸ್ತಿ ಆದಷ್ಟು ಅರಿಯೋದು ಕಷ್ಟ ಅಂತ ಅನ್ನಿಸಿದಾಗ ಅದನ್ನು ನಾವು 10 ಅಡಿಯಿಂದ 15 ಅಡಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಕಾಳುಮೆಣಸನ್ನ ಈ ಕಟಾವು ಮಾಡಬೇಕಾದ್ರೆ ಅರಿಬೇಕಾದ್ರೆ ಸಾಮಾನ್ಯ ಎಲ್ಲರೂ ಕೂಲಿ ಕಾರ್ಮಿಕರು ಮಾಡ್ಬೋದು, ಅದಕ್ಕೂ ಏನಾದರೂ ಅನುಭವ ಇರೋಂಥ ಕಾರ್ಮಿಕರು ಬೇಕಾಗುತ್ತೆ? ಇಲ್ಲ, ಸ್ವಲ್ಪ ಅನುಭವ ಇರತಕ್ಕಂಥ ಕಾರ್ಮಿಕರು ಬೇಕಾಗುತ್ತೆ. ಅದಕ್ಕೆ ಯಾಕೆ ಅಂತಂದರೆ ಅದರಲ್ಲಿ ಯಾವ ಕಾಯಿ ಬಂದಿದೆ, ಯಾವ ಕಾಳುಮೆಣಸಿನ ಒಂದು ಸರ ಬಂದಿದೆ ಅನ್ನೋದನ್ನ ಫಸ್ಟ್ ನೋಡಿ ಅಂಥದನ್ನು ಮಾತ್ರ ಬಲ್ತಿರ್ತಕ್ಕಂಥದ್ದನ್ನು ಅರಿಬೇಕು. ಇಲ್ಲ ಎಳೆದನ್ನ ಅರಿದ್ರೆ ಏನಾಗುತ್ತೆ ಅಂತಂದರೆ ನಮ್ಗೆ ಇಳುವರಿನಲ್ಲಿ ಕೈ ಕೊಡುತ್ತೆ, ಕಡಿಮೆ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ. ಹಂಗಾಗಿ ಅದನ್ನ ನಾವು ಹಾರ್ವೆಸ್ಟಿಂಗ್ ಅಂತಂದರೆ 3-4 ಕಟಾವು ಮಾಡಬೇಕು. ಅಂದರೆ ಆ್ಯಕ್ಚುಲಿ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು ಮಾರ್ಚ್ ಎಂಡ್ ಮತ್ತು ಏಪ್ರಿಲ್ವರೆಗೂ ಅದು ಕಂಟಿನ್ಯೂ ಆಗುತ್ತೆ. ಎಷ್ಟು ದಿವಸಕ್ಕೊಮ್ಮೆ ಕಟಾವು ಮಾಡಬೇಕು? ತಿಂಗಳಿಗೊಂದು ಕಟಾವು ಮಾಡಬೇಕು, ತಿಂಗಳಿಗೊಂದು ಕಟಾವು ಮಾಡಬೇಕು. 3-4 ಕಟಾವನ್ನು ಮಾಡಿದ್ರೆ ಅದನ್ನ ಹಾರ್ವೆಸ್ಟಿಂಗ್ ಮಾಡ್ಕೋಬಹುದು. ನಿಮ್ಮ ಥರ ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಎಷ್ಟು ಇಳುವರಿ ಬರೋ ಸಾಧ್ಯತೆ ಇರುತ್ತೆ? ಒಂದು ಗಿಡಕ್ಕೆ 3 ಕೆಜಿಯಿಂದ 4 ಕೆಜಿವರೆಗೂ ಡ್ರೈ ಪೇಪರ್ನ ತೆಗಿಬಹುದು ಸರ್, ಖಂಡಿತವಾಗಿ ತೆಗಿಬಹುದು. ಈ ಥರ 3-4 ಕೆಜಿ ಇಳುವರಿ ಬಂದರೆ ಒಳ್ಳೆ ಇಳುವರಿ ಅಂತೀರಾ? ಹೌದು, ಇವತ್ತಿನ ರೇಟು ಲೆಕ್ಕ ಹಾಕಿದರೆ ಇವತ್ತು 50,000 ರೂಪಾಯಿ ಇದೆ ಈಗ ಕಾಳುಮೆಣಸಿನ ಇದು, 1 ಕ್ವಿಂಟಲ್ಗೆ 50,000 ರೂಪಾಯಿ ಇದೆ. ಅಲ್ಲಿಗೆ 500 ರೂಪಾಯಿ 1 ಕೆಜಿ ಆಯಿತು. 4 ಕೆಜಿ ನಾವು ಡ್ರೈ ಪೇಪರ್ನ ತೆಗೆದಿದ್ದೀವಿ ಅಂದರೆ 2,000 ರೂಪಾಯಿ ಒಂದು ಬಳ್ಳಿಯಲ್ಲಿ ಬಂತು. ಪ್ಲಸ್ ನಮ್ದು ಅಡಿಕೆದು 2 ಕೆಜಿನೇ ತೆಗಿತೀವಿ ಅಂತಂದರು ಅದು 1,000 ರೂಪಾಯಿ. ಆದರೆ ಮುಖ್ಯ ಬೆಳೆ ಅಡಿಕೆ, ಆದರೆ ನಾವು ಹೆಚ್ಚಿಗೆ ಇಳುವರಿ ತೆಗೆಯೋದು ಕಾಳುಮೆಣಸಿಂದನೇ ತೆಗಿಬೋದು. ಈ ಮುಖ್ಯ ಬೆಳೆ ಅಡಿಕೆಗೆ ಈ ಕಾಳುಮೆಣಸು ವಿಳ್ಯದೆಲೆ ಮಾಡಿದಾಗ ಒಂದು ಇಳುವರಿ ಏನು ಕಡಿಮೆ ಆಗುತ್ತಲ್ಲ ಅಡಿಕೆದು? ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಸರ್, ಯಾಕೆಂದರೆ ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು ನಾವು ಕಡಿಮೆ ಮಾಡಿದ್ವಿ. ಊಟನ ಒಂದು ತಟ್ಟೆಯಲ್ಲಿ 3 ಜನ ಊಟ ಮಾಡ್ದಂಗೆ, ಅದಕ್ಕೆ ಏನಾಗುತ್ತೆ ನಾವು ಅದಕ್ಕೆ ಚೆನ್ನಾಗಿ ಸರಿಯಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ, ಪ್ಲಸ್ ರೆಕಮೆಂಡ್ ಮಾಡಿರ್ತಕ್ಕಂಥ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ. ಈ ಸಾವಯವ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು, ಲಘು ಪೋಷಕಾಂಶಗಳು ಇವನ್ನೆಲ್ಲ ಕೊಟ್ಟಾಗ 3 ಸಮ ಪ್ರಮಾಣದಲ್ಲಿ ಒಂದು ಪೋಷಕಾಂಶ ಸಿಕ್ಕರೆ ಒಳ್ಳೆ ಇಳುವರಿ 3 ನಿರೀಕ್ಷೆ ಮಾಡ್ಬೋದು ಅಂತ? ಖಂಡಿತವಾಗಿ ನಿರೀಕ್ಷೆ ಮಾಡ್ಬೋದು. ನೀವು ಹೇಳ್ದಂಗೆ ಸೂಕ್ಷ್ಮ ಪೋಷಕಾಂಶಗಳು ಇಂಪಾರ್ಟೆಂಟ್. ಬರೀ ನಾವು ಬರೀ ಕಾಂಪ್ಲೆಕ್ಸ್ ಒಂದೇ ಹಾಕ್ತೇವೆ ಅಥವಾ ಬರೀ ಸಾವಯವ ಗೊಬ್ಬರ ಒಂದೇ ಕೊಡ್ತೀವಿ ಅಂದ್ರೂ ಆಗಲ್ಲ. ಅದ್ರ ಜೊತೆಗೆ ನಾವು ಸ್ವಲ್ಪ ಸೂಕ್ಷ್ಮ ಪೋಷಕಾಂಶಗಳ ಕಡೆನೂ ಕೂಡ ಗಮನ ಹರಿಸ್ಕೊಂಡು ಅದನ್ನ ನಾವೆಲ್ಲ ಮಿಕ್ಸ್ ಮಾಡಿ ಕೊಟ್ಟಾಗ ಅದರಿಂದ ಒಳ್ಳೆ ಇಳುವರಿಯನ್ನು ನಾವು ಖಂಡಿತವಾಗಿ 2 ತೆಗಿಬಹುದು. ಕಾಳುಮೆಣಸು ಎಲ್ಲಿ ಮಾರಾಟ ಮಾಡ್ತೀರಾ? ಕಾಳುಮೆಣಸು ಫಸ್ಟ್ ನಾವು ಸಿರ್ಸಿಗೆ ತಗೊಂಡು ಹೋಗಿದ್ವಿ ಸರ್. ಸಿರ್ಸಿ ಕದಂಬ ಮಾರ್ಕೆಟ್ ಅಂತ ಇದೆ, ಆ ಕದಂಬ ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ವಿ. ಅವತ್ತಿನ ರೇಟು 30,000 ರೂಪಾಯಿ ಇತ್ತು ಅಷ್ಟೇ, ನಾವು ಇಳುವರಿ ಬಂದಾಗ ನಮ್ಮದು 30,000 ಇತ್ತು. ಈಗ ಮತ್ತೆ ಜಾಸ್ತಿ ಆಗಿದೆ, ಈಗ 50,000 ರೂಪಾಯಿ ಕ್ವಿಂಟಲ್ ಇದೆ, 50,000 ರೂಪಾಯಿ ಇದೆ ಈಗ. ಆಮೇಲೆ ನಂತರದಲ್ಲಿ ಅದನ್ನು ಇಲ್ಲಿ ನಾವು ಚನ್ನಗಿರಿ ತುಮಕೋಸು ಅಲ್ಲಿ ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಅಲ್ಲಿ ತುಮಕೋಸಲ್ಲೂ ಕೂಡ ಅವರು ಅದನ್ನು ಖರೀದಿ ಕೇಂದ್ರ ಮಾಡಿದ್ದಾರೆ. ಹಂಗಾಗಿ ಅದನ್ನು ಮಾರಾಟ ಮಾಡೋಕ್ಕೇನು ನಾವು ಸಿರ್ಸಿಗೆ ಹೋಗ್ಬೇಕು, ದೂರದ ಪ್ರದೇಶಗಳಿಗೆ ಹೋಗ್ಬೇಕು ಅಂತಕ್ಕಂಥದ್ದು ಏನೂ ಇಲ್ಲ, ನಮ್ಮ ಹತ್ತಿರದಲ್ಲೇ ಸಿಗುತ್ತೆ. ಅಥವಾ ನಾವು ಮಾರಾಟ ಮಾಡಬೇಕು ಅಂತಕ್ಕಂಥ ಇಚ್ಛೆ ಪಟ್ಟರೆ ನಮ್ಮ ಲೋಕಲ್ನಲ್ಲೇ ಬೇಕಾದಷ್ಟು ಜನ ತಗೊಂಡು ಹೋಗ್ತಕ್ಕಂಥವ್ರು ಸಿಗ್ತಾರೆ ಕಾಳುಮೆಣಸನ್ನ. ಹಂಗಾಗಿ ಮಾರಾಟ ಮಾಡಲಿಕ್ಕೆ ಏನೋ ಸಮಸ್ಯೆ ಏನೂ ಇಲ್ಲ. ಪ್ರತಿ ಸಾರಿ ನಿಮಗೆ ಎಷ್ಟು ಕೆಜಿ ಇಳುವರಿ ಸಿಗ್ತಾ ಇದೆ ಒಟ್ಟಾರೆ? ಈಗ 400-400 ಚಿಲ್ಲರೆ ಗಿಡ ಹಾಕಿದೆ ಅಂತಂದ್ರೆ ನಾವು 8 ಕ್ವಿಂಟಲ್ವರೆಗೂ ತೆಗೆದಿದ್ವಿ ಸರ್, 8-9 ಕ್ವಿಂಟಲ್ವರೆಗೂ ಕಾಳುಮೆಣಸನ್ನ ತೆಗೆದಿದ್ವಿ, ಬೆಳೆದಿದ್ದೀವಿ. ಗಿಡಕ್ಕೆ 2 ಕೆಜಿ ಅಂತೂ ಕನಿಷ್ಠ ತೆಗಿಬಹುದು. ವಿಳ್ಯದೆಲೆ ಕಟಾವು ಮಾಡಿ ನೇರವಾಗಿ ಮಾರ್ಕೆಟ್ಗೆ ಕೊಟ್ಬಿಡ್ಬೋದು, ಅಂಗಡಿಗಳಿಗೆ ಕೊಟ್ಬಿಡ್ಬೋದು. ಇದನ್ನು ಸಂಸ್ಕರಣೆ ಯಾವ ರೀತಿ ಮಾಡ್ತೀರಾ? ಇದು ಸಂಸ್ಕರಣೆ ಮಾಡಲಿಕ್ಕೆ ಇದು ಭಾಳ ಮೆಥಡ್ ಇದೆ ಸರ್. ಯಾಕೆಂದರೆ ನಾವು ಹಂಗೆ ಅದನ್ನ ಬಿಡಿಸಿದ್ವಿ, ಒಣಾಕಿದ್ವಿ ಅಂತಂದರೆ ಅದಕ್ಕೆ ಕಲರ್ ಬರಲ್ಲ, ಕಲರ್ ಬರಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಅದಕ್ಕೆ ರೇಟ್ ಡೌನ್ ಆಗುತ್ತೆ. ಹಂಗಾಗಿ ಅಡಿಕೆನ ಹೆಂಗೆ ಬೇಯಿಸಿ ಒಣಗಿಸಿ ಚೆನ್ನಾಗಿ ಪ್ರೊಸೆಸಿಂಗ್ ಮಾಡ್ತಾರೋ ಅದೇ ರೀತಿಯಾಗೂ ಇದಕ್ಕೂ ಕೂಡ ಸಾಕಷ್ಟು ಪ್ರೊಸೆಸಿಂಗ್ ವೇಸ್ಟ್ಗಳಿದೆ. ಹಂಗಾಗಿ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಪ್ರೊಸೆಸ್ ಮಾಡಿದಾಗ ಮಾತ್ರ ನಮಗೆ ಒಳ್ಳೆ ಕಲರ್ ಬರುತ್ತೆ, ಆಮೇಲೆ ಈ ಕಾಳಿನ ತೂಕ ಚೆನ್ನಾಗಿ ಬರುತ್ತೆ, ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ, ಹಂಗಾಗಿ ಪ್ರೊಸೆಸಿಂಗ್ ಮಾಡೋದು ಯಾವ ಥರ ಅಂತಂದರೆ ನಾವು ಫಸ್ಟು ಕಾಯಿಗಳನ್ನು ಏನು ಬಿಡಿಸ್ಕೊಂಬರ್ತೀವಲ್ಲ ಅದನ್ನೆಲ್ಲದನ್ನೂ ಒಂದು ಮಿಷನ್ ಇದೆ, ಆ ಕಾಳುಮೆಣಸು ಬಿಡಿಸ್ಕೊಡ್ತಕ್ಕಂಥ ಮಿಷನ್ಗೆ ಹಾಕ್ತೀವಿ, ಆವಾಗ ಅದು ಕಾಳುಮೆಣಸನ್ನ ಬಿಡಿಸ್ಕೊಡುತ್ತೆ. ಅದನ್ನು ಏನು ಮಾಡ್ತೀವಿ ಅಂತಂದರೆ ಫಸ್ಟು ಶೇಡ್ ನೆಟ್ ಬರುತ್ತಲ್ಲ, 50-50 ಶೇಡ್ ನೆಟ್ ಏನು ಬರುತ್ತಲ್ಲ, ಆ ಶೇಡ್ ನೆಟ್ನ ನೆಲದ ಮೇಲೆ ಹಾಸಿಬಿಟ್ಟು ಅಥವಾ ಟೆರಸ್ ಮೇಲೆಲ್ಲಾದರೂ ಹಾಸಿ ಅದ್ರ ಮೇಲೆ ಕಾಳುಗಳನ್ನು ಹರಡ್ತೀವಿ. ಕಾಳುಗಳನ್ನು ಹರಡಿ ಅದ್ರ ಮೇಲೆ ಪ್ಲಾಸ್ಟಿಕ್ ಶೀಟನ್ನು ಮುಚ್ಚುತ್ತೀವಿ, ಟ್ರಾನ್ಸ್ಪರೆಂಟ್ ಶೀಟ್ ಏನು ಬರುತ್ತಲ್ಲ ಅದನ್ನು ನಾಲ್ಕು ಕಡೆಯಿಂದನು ಕವರ್ ಮಾಡಿ ಗಾಳಿ ಹೋಗದೇ ಇರೋ ಥರ ಅದನ್ನು ಮಾಡಿ ಒಂದು ದಿನ ಫುಲ್ ಅದೇ ಥರ ಬಿಡಬೇಕು. ಆಮೇಲೆ ಮತ್ತೆ ಸಂಜೆ ಆದ ತಕ್ಷಣ ಏನು ಮಾಡಬೇಕು ಅಂತಂದರೆ ಅದನ್ನು ಮತ್ತೆ ದುಂಡುಗೆ ಮಾಡಿ ಆ ಶೇಡ್ ನೆಟ್ನ ಮುಚ್ಚಬೇಕು, ಮತ್ತೆ ಎರಡನೇ ದಿನನೂ ಅದೇ ಥರ ಮಾಡಬೇಕು, ಎರಡಲ್ಲೇ ಒಣಗಿಸ್ಬೇಕು. ಹಾಂ, ಎರಡು ದಿನ ಈ ರೀತಿ ಮಾಡಿ ಮೂರನೇ ದಿನ ನಾವು ಬಿಸಿಲಿಗೆ ಒಣ ಹಾಕ್ಬಿಡ್ಬೋದು. ಮೂರು ಮತ್ತು ನಾಲ್ಕನೇ ದಿನ, ಎರಡು ದಿನ ಮಾತ್ರ ಒಳ್ಳೆ ಬಿಸಿಲಿದ್ರೆ ಎರಡು ದಿನ ಒಣಗಿಸ್ಬಿಟ್ಟು ಐದನೇ ದಿನ ನಾವು ನೆರಳಲ್ಲಿ ಹಾಕಿದರೆ ಸಾಕಾಗುತ್ತೆ. ಮೊದಲನೇ ದಿವಸ ಮಾತ್ರ ನೀವು ಹೇಳಿದ ರೀತಿನೇ ನಾವು ಹಾರ್ವೆಸ್ಟ್ ಮಾಡಬೇಕು. ಹಾರ್ವೆಸ್ಟ್ ಮಾಡಬೇಕು, ಹಾರ್ವೆಸ್ಟಿಂಗು ಮತ್ತು ಅದನ್ನ ಒಣಗಿಸತಕ್ಕಂಥದ್ದು ಅದು ಇಂಪಾರ್ಟೆಂಟ್. ಹಂಗಾಗಿ ಅದನ್ನ ಆ ಥರ ಮಾಡ್ಬೋದು. ಇದು ಆರನೇ ದಿನ ನಾವು ಬರೀ ನೆರಳಲ್ಲೇ ಅದನ್ನ ಕೈ ಆಡಿ ಹರಡಿದರೆ ಸಾಕಾಗುತ್ತೆ. ಸಾಕು, ಒಣಗಿದೆ, ಅದು ಮಾಯಿಶ್ಚರ್ ಎಲ್ಲ ಅಷ್ಟೊತ್ತಿಗೆ ಡ್ರೈ ಆಗಿರುತ್ತೆ. ಹಂಗಾಗಿ ಒಳ್ಳೆ ಕಾಳುಮೆಣಸು, ಕಲರು ಚೆನ್ನಾಗಿ ಬರುತ್ತೆ, ರೇಟು ಚೆನ್ನಾಗಿ ಸಿಗುತ್ತೆ. ಅಂದರೆ ಗುಣಮಟ್ಟದ ಕಾಳುಮೆಣಸು ಸಿಗುತ್ತೆ. ಹಾಂ, ಗುಣಮಟ್ಟದ ಒಂದು ಕಾಳುಮೆಣಸನ್ನು ನಾವು ಅದರಿಂದ ಪಡಿಬೋದು ಸರ್. ಒಟ್ಟಾರೆಯಾಗಿ ಈ ಅಡಿಕೆ ಕೃಷಿ, ವಿಳ್ಯದೆಲೆ, ಕಾಳುಮೆಣಸು ಎಲ್ಲ ಒಂದು ಒಳ್ಳೆ ಇಳುವರಿ ಬಂದು ಲಾಭದಾಯಕ ಅನಿಸುತ್ತಾ ನಿಮಗೆ? ಖಂಡಿತವಾಗೂ ಲಾಭದಾಯಕ ಅಂತ ಅನಿಸುತ್ತೆ ಸರ್. ಬೇರೆ ಈಗ ನಾವು ಬೇರೆ ಉದ್ಯೋಗಗಳಿಗೆ ಲೆಕ್ಕ ಮಾಡಿದ್ರೆ, ನಾವು ನಮ್ಮ ಟೈಮನ್ನು ನಮ್ಮ ಕೃಷಿನಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂದರೆ ನಾವು ಯಾವುದೇ ಬೆಳೆ ಆದ್ರೂ ನಾವು ಮಕ್ಕಳಂತೆ ಅದನ್ನು ನೋಡ್ಕೋಬೇಕು. ಈಗ ನಾವು ಹಾಕಿದ್ವಿ ಅಥವಾ ಕೂಲಿ ಕಾರ್ಮಿಕರ ಮೇಲೆ ಡಿಪೆಂಡಾಗಿ ಮಾಡ್ತೀವಿ ಅಂತಂದರೆ ಆಗಲ್ಲ. ನಾವು ಸೆಲ್ಫ್ ಇಂಟ್ರೆಸ್ಟನ್ನು ತಗೊಂಡು ನಾವು ಬೆಳಗ್ಗೆ ಸಾಯಂಕಾಲ ಅಥವಾ ಯಾವ ಟೈಮ್ ಸಿಗುತ್ತೋ ಅವಾಗ ಅದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇರಬೇಕು, ನಾವು ನೋಡ್ತಾ ಇರಬೇಕು. ಮಕ್ಕಳನ್ನ ಹೆಂಗೆ ಬೆಳೆಸ್ತೀವಿ ಹಂಗೆ ಬೆಳೆಸಿದ್ರೆ ಸ್ಟಾರ್ಟಿಂಗು, ಆಮೇಲೆ ಅವು ನಮಗೆ ಖಂಡಿತವಾಗೂ ಒಳ್ಳೆ ಫಸಲನ್ನು ಕೊಡ್ತವೆ, ನಮ್ಮ ಕೈ ಹಿಡಿತವೆ ಅಂತಕ್ಕಂದ್ರಲ್ಲಿ ನನಗೆ ಎರಡು ಮಾತಿಲ್ಲ ಸರ್. ಈಗ ಅಡಿಕೆನೂ ನೀವೇ ಎಲ್ಲ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತೀರಾ ಅಥವಾ ಈ ಕೇಣಿ ಕೊಡೋದು, ಕಾಂಟ್ರಾಕ್ಟ್ ಕೊಡೋದು ಈ ಥರ ಮಾಡ್ತೀರಾ? ಇಲ್ಲ ಸರ್, ಅಡಿಕೆಯನ್ನು ಬೇಯಿಸಿ ಒಣಿಸ್ಲಿಕ್ಕೆ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ. ಆಮೇಲೆ ಮತ್ತೆ ಮೇಲಾಗಿ ಏನಪ್ಪ ಅಂತಂದರೆ ಅಕ್ಕಪಕ್ಕದಲ್ಲಿ ಜಾಗಗಳೆಲ್ಲ ಜಾಸ್ತಿ ಬೇಕು ಒಣಗಿಸೋಕ್ಕೆ, ಮಾಡೋಕ್ಕೆ ಇದಕ್ಕೆಲ್ಲ. ಹಂಗಾಗಿ ಈಗ ಇತ್ತೀಚೆಗೆ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂತಂದರೆ ಕಾಂಟ್ರಾಕ್ಟ್ ಕೊಡ್ತಾಯಿದ್ದೀವಿ, ಅಂದರೆ ಚೇಣಿ ರೂಪದಲ್ಲಿ ಅದನ್ನ ಕೊಡ್ತಕ್ಕಂಥದ್ದು ಅಥವಾ ಹಸಿಕಾಯಿ ಮಾರಾಟ ಅನ್ನಾದರೂ ಮಾಡ್ಬೋದು, ಅಥವಾ ಈಗ ಒಣ ಅಡಿಕೆ ಲೆಕ್ಕದಲ್ಲೂ ಕೊಡ್ತೀವಿ. ಅಂದರೆ ಒಂದು ಕ್ವಿಂಟಲ್ ಹಸಿಕಾಯಿಗೆ ಇಷ್ಟು ಕೆ ಜಿ ಒಣ ಅಡಿಕೆ ಅಂತೇಳಿ ಅದನ್ನ ಅಮ್ಮ ತಗೊಂಡು ಅವರು ಪ್ರಾಸೆಸಿಂಗ್ ಮಾಡಿ ಕೊಡ್ತಾರೆ ನಮಗೆ. ಆ ರೀತಿನೂ ನಾವು ಮಾಡ್ಬೋದು. ಈಗ ಆಲ್ಮೋಸ್ಟ್ ನಾವು ಈಗ ಚೆಣಿನೇ ಕೊಡ್ತಾ ಇದ್ದೀವಿ ಸರ್. ಸುತ್ತ ಬಾರ್ಡ್ರಿಗೆ ಸಾಗುವಾನಿ ಹಾಕಿದೀವಿ ಅಂತಂದ್ರೆ ಅದನ್ನ ಯಾಕೆ ಹಾಕ್ಬೇಕಂತ ಆಸಕ್ತಿ ಬಂತು? ಈ ಸಾಗುವಾನಿ ಹಾಕಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಈಗ ನಾವು ಒಂದು ಇನ್ಶೂರೆನ್ಸ್ ಮಾಡಿಸ್ತೇವೆ ಸರ್. ಈಗ ಏನಾಗುತ್ತೆ, ಈ ನಾವು ರೈತರು ಪ್ರತಿ ವರ್ಷ ಇನ್ಶೂರೆನ್ಸ್ನ ಕಟ್ಕೊಂತ ಹೋಗೋಕ್ಕಾಗಲ್ಲ, ಸರ್ಟನ್ ಇನ್ಕಮ್ ಅಂತ ಬರಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಫೆನ್ಸಿಂಗಲ್ಲಿ ಸುತ್ತಲೂ ಸಾಗುವಾನಿಗಳನ್ನು ಹಾಕಿದ್ವಿ. ಈಗ ಆಲ್ಮೋಸ್ಟ್ ಅದು 20 ವರ್ಷದ ಗಿಡಗಳು. ಈಗ ಅದನ್ನು ಮಾರಾಟ ಮಾಡಿದರೆ ನಮ್ಗೆ ಒಂದೇ ಸರಿ ಲಂಪ್ಸಮ್ ಅಮೌಂಟ್ ಸಿಗುತ್ತೆ. ಅದು ಒಂದು ರೀತಿಯಾಗಿ ಇನ್ಶೂರೆನ್ಸ್ ಬಂದಂಗೆ ರೈತನಿಗೆ, ಅದು ಒಂದು ರೀತಿಯಾಗಿ ಇನ್ಶೂರೆನ್ಸ್ನ ನಾವು ತಗೊಂಡಂಗೆ ಅಂತಕ್ಕಂಥ ಉದ್ದೇಶದಿಂದ ನಾವು ಸುತ್ತಲೂ ಸಾಗುವಾನಿ ಮರಗಳನ್ನು ಹಾಕಿದ್ವಿ. ಎಷ್ಟು ವರ್ಷ ಕಟಾವಿಗೆ ಬರುತ್ತದೆ? ಅದು ಕನಿಷ್ಠ 30 ವರ್ಷ ಬೇಕು ಅಂತ ಹೇಳ್ತಾರೆ ಸರ್. 25-30 ವರ್ಷಗಳಲ್ಲಿ ನಾವು ಕಟಾವು ಮಾಡಿಸ್ಬೋದು. ಅಂದರೆ ಇನ್ನೊಂದು 5-6 ವರ್ಷ 7-8 ವರ್ಷ ಕಾದ್ರೆ ನಿಮ್ಗೆ ಒಳ್ಳೆ ಬೆಲೆ ಸಿಗೋ ಸಾಧ್ಯತೆ, ಒಳ್ಳೆ ಬೆಲೆ ಸಿಗುತ್ತೆ ಅಂತೇಳಿ ಒಂದು ನಂಬಿಕೆ ಇದೆ ಸರ್. ಈ ಸುತ್ತ ಈ ಥರ ಜೀವಂತ ಬೇಲಿ ಹಾಕೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತೀರ? ಜೀವಂತ ಬೇಲಿ ಮಾಡ್ಕೊಳ್ಳೋದು 2 ಅನುಕೂಲಗಳಿದೆ ಸರ್. ಒಂದು ಏನಪ್ಪ ಅಂತಂದರೆ ನಾವು ತಂತಿ ಬೇಲಿ ಮತ್ತು ಪೋಲ್ಸನ್ನು ನಾವೇನು ಇನ್ವೆಸ್ಟ್ ಮಾಡ್ತೀವಲ್ಲ ಅದಕ್ಕೆ ಬದಲಾಗಿ ಗ್ಲಿರಿಸೀಡಿಯಾದ ಒಂದು ಜೀವಂತ ಬೇಲಿ ಮಾಡ್ಕೊಂಡ್ರೆ ನಮ್ಮ ಫುಲ್ ಬಾರ್ಡ್ರಲ್ಲಿ ಆ ಗ್ಲಿರಿಸೀಡಿಯನ್ನು ನಾವು ಏನು ಬೆಳೆಸ್ತೀವಲ್ಲ ಅದು ನೈಟ್ರೋಜನ್ ಫಿಕ್ಸಿಂಗ್ಗೆ ಹೆಲ್ಪ್ ಮಾಡ್ತಕ್ಕಂಥ ಗಿಡ, ಗೊಬ್ಬರ ಗಿಡ ಅಂತಲೇ ಕರೀತಾರೆ ಅದಕ್ಕೆ ಕನ್ನಡದಲ್ಲಿ. ಸೊ ಅದನ್ನ ನಾವು ಕಟ್ ಮಾಡಿ ನಮ್ಮ ತೋಟಗಳಲ್ಲಿ ಅದನ್ನ ನಾವು ಅಳ್ಕೊಂಡ್ವಿ ಅಂದರೆ ಮಲ್ಚಿಂಗ್ ಆಗುತ್ತೆ ಮತ್ತು ಅದರಿಂದ ಒಳ್ಳೆ ಪೌಷ್ಟಿಕ ಗೊಬ್ಬರನೂ ಅದು ಕನ್ವರ್ಟ್ ಆಗಿ ಕಳೆನೂ ನಾವು ಅದರಿಂದ ಅವಾಯ್ಡ್ ಮಾಡ್ಬೋದು. ಇದನ್ನು ಬಾರ್ಡ್ರಲ್ಲಿ ಹಾಕೋಬೇಕು, ಇದು ಜೀವಂತ ಬೇಲಿ. ಸೊ ಅದರ ಒಳಮಕ್ಕದಲ್ಲಿ ಫಸ್ಟ್ ಲೇಯರ್ ಹಾಕಿ ಬೇಕಾದರೆ ನಾವು ಸಾಗುವಾನಿಯನ್ನು ಮಾಡ್ಕೋಬೋದು. ಅದರಿಂದ ಒಳಭಾಗದಲ್ಲಿ ನಮ್ಮ ಅಡಿಕೆ ಮತ್ತು ಇಂಟರ್ ಕ್ರಾಪ್ಗಳಿಗೆ ನಾವು ಒಳಗಡೆ ಪ್ಲಾನ್ ಮಾಡ್ಕೋಬೋದು. ಅಂದರೆ ನಾವು ಈ ತಂತಿ ಬೇಲಿ ಖರ್ಚು ಮಾಡೋಂಥ ಹಣ ಉಳಿತಾಯ ಆಗುತ್ತೆ ಮತ್ತು ಈ ಕೀಟ ರೋಗಗಳ ಒಂದು ಬಾಧೆನೂ ಕಡಿಮೆ ಆಗುತ್ತೆ ಅಂತ. ಹೌದು ಹೌದು, ಈ ಗ್ಲಿರಿಸಿಡಿಯಾ ಬೆಳೆಯೋದ್ರಿಂದ ನಾವು ಸಾಕಷ್ಟು ರೋಗಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಒಂದು ಜೀವಂತ ಬೇಲಿ ಹೆಲ್ಪ್ ಮಾಡ್ತದೆ ಅಂತೇಳಿ ಅನಿಸುತ್ತೆ. ಯಾಕಂದರೆ ಅದು ಬರ್ತಕ್ಕಂಥದ್ದು ಏನೇ ಕೀಟಗಳಿದ್ರು ಕೂಡ ಅಲ್ಲಿ ಹೋಗಿ ಕೂತು ಅವು ಅವನ್ನ ತಿಂದ್ಕೊಂಡು ಜೀವನ ಮಾಡ್ತಾ ಹೊರತು ನಮ್ಮ ಮೇಯ್ನ್ ಕ್ರಾಪ್ಗಳಿಗೇನು ಅಷ್ಟೊಂದು ತೊಂದರೆ ಮಾಡಲ್ಲ ಅಂತ ಅನಿಸುತ್ತೆ. ಎಲ್ಲ ಕೃಷಿ ಬದುಕಲ್ಲಿ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ರೆ ಮುಂದಿನ ಏನೇನಾದರೂ ಬೇರೆ ಬೇರೆ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಸ್ವಲ್ಪ ಈ ಸ್ಪೈಸಸ್ಗಳ ಬಗ್ಗೆ ನಾವೀಗ ಅದು ಯೋಚನೆ ಮಾಡ್ತೇವೆ ಸರ್. ಜಾಯಿಕಾಯಿ, ಆಮೇಲೆ ಇದು ಚಕ್ಕೆ, ಲವಂಗ, ಸಾಂಬಾರು ಪದಾರ್ಥಗಳು ಸೊ ಆಮೇಲೆ ಏಲಕ್ಕಿ. ಏಲಕ್ಕಿಯನ್ನು ಕೂಡ ನಾವು 4 ಗಿಡದ ಮಧ್ಯಕ್ಕೆ ಒಂದೊಂದು ಏಲಕ್ಕಿನ ಮಾಡ್ಬೋದು. ಅದನ್ನು ಪ್ರಾಯೋಗಿಕವಾಗಿ ಸ್ವಲ್ಪ ಮಾಡಿದ್ದೀವಿ ಅಷ್ಟೇ ಈಗ. ಆದರೆ ಅದು ಏನಪ್ಪ ಅಂದರೆ ಅಡಿಕೆಯನ್ನು ಕೊಯ್ದಾಗ ಏಲಕ್ಕಿ ಮೇಲೆ ಬಿದ್ದು ಏಲಕ್ಕಿ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದ್ರಿಂದ ಅದನ್ನ ಅಟ್ಲೀಸ್ಟ್ ಬಾರ್ಡ್ರಲ್ಲಾದರೂ ನಾವು ಅದನ್ನ ಪ್ಲಾನ್ ಮಾಡ್ಕೋಬಹುದು. ಬಾರ್ಡರ್ ಲೈನ್ ಏನಿದೆಯಾ ಆ ಬಾರ್ಡರ್ ಲಾಸ್ಟ್ ಒಂದು ಬಾರ್ಡ್ರಿಗೆ ನಾವು ಏಲಕ್ಕಿಯನ್ನು ನಾವು ಬೆಳೆಸ್ಕೋಬಹುದು. ಸ್ವಲ್ಪ ಸ್ವಲ್ಪ ನಮ್ಮ ಮನೆಗೆ ಬೇಕಾಗಿರುವಷ್ಟು ಜಾಯಿಕಾಯಿ, ಚಕ್ಕೆ, ಲವಂಗ, ಆಲ್ ಸ್ಪೈಸ್ ಗಿಡಗಳು ಮತ್ತು ಕೆಲವು ಹಣ್ಣಿನ ಗಿಡಗಳನ್ನು ನಾವು ಅಲ್ಲಿ ಹಾಕೊಂಡ್ರೆ ಹಾಕೋಬೇಕು ಅಂತಕ್ಕಂಥ ನನ್ನ ಉದ್ದೇಶ ಆಯಿತು. ಈಗ ಇಷ್ಟೊಂದು ಜಮೀನಿಗೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂತಂದ್ರೆ ಈ ಕೊಟ್ಟಿಗೆ ಗೊಬ್ಬರಕ್ಕೆ ಏನು ಹೊರಗಡೆಯಿಂದ ಕೊಂಡ್ಕೊಂತೀರಾ, ಏನಾದರೂ ಯಾವಾದ್ರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ದೀರಾ? ಇಲ್ಲ, ಜಾನುವಾರುಗಳು ಮೊದಲು ಇದ್ದವು ಸರ್. ಈಗೇನಾಗಿದೆ ಅಂತಂದರೆ ಮನೆಯಲ್ಲಿ ಎಲ್ಲ ಕೃಷಿ ಕಾರ್ಮಿಕರು ಇಲ್ಲ ಮನೆಯಲ್ಲಿ ರೈತರುಗಳು ನಮ್ಮ ತಂದೆ ತಾಯಿಗಳು ಅಲ್ಲೇ ವಯಸ್ಸಾದಮೇಲೆ ಈಗ ನಾವು ಒಬ್ಬಂಟಿಗರಾಗಿರೋದ್ರಿಂದ ನೋಡ್ಕೊಳ್ಳೋ ಸಮಸ್ಯೆ ಇರೋದ್ರಿಂದ ಆದಷ್ಟು ಅದನ್ನು ಹೊರಗಡೆಯಿಂದನೇ ತಗೊಂಬಂದು ನಾವು ಮಾಡ್ತಾ ಇದ್ದೀವಿ. ಮುಂದಿನ ಆಲೋಚನೆ ಇದೆ, ಒಂದು ಹಸುವನ್ನು ಸಾಕಿ ನಾವು ಅದನ್ನ ಜೀವಾಮೃತಕ್ಕೋಸ್ಕರ ಮಾಡ್ಕೊಂಡು ಅದನ್ನು ನಾವು ಡ್ರಿಪ್ ಮೂಲಕನೇ ಒಂದು ಕೊಡಬೇಕು ಅಂತೇಳಿ, ರಸವರಿಗಳನ್ನು ಅಥವಾ ಜೀವಾಮೃತನ ಫಿಲ್ಟರ್ ಮಾಡಿ ಅದನ್ನು ಡ್ರಿಪ್ ಮೂಲಕನೇ ಕೊಟ್ಟರೆ ಅನುಕೂಲ ಆಗುತ್ತೆ. ಯಾಕಂದರೆ ಅಲ್ಲಿ ಆದಷ್ಟು ನಾವು ಲೇಬರ್ನ ಉಳಿತಾಯ ಮಾಡಬೇಕು ಅಂದರೆ ಆ ಥರ ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನ್ ಇದೆ, ಅದಿನ್ನೂ ಮಾಡ್ಬೇಕು ಸರ್, ಮುಂದೆ ಅಳವಡಿಸ್ಕೊಳ್ಬೇಕು ಅಂತ ಇದೆ ನನ್ನ ಆಲೋಚನೆ ಇದೆ. ಈ ಭೂಮಿ ಫಲವತ್ತತೆ ಮಾಡ್ಬೇಕಂದ್ರೆ ಕೆಲವು ರೈತರು ಈ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಈ ಕುರಿ ಗೊಬ್ಬರ ಕೊಡ್ತಾರೆ, ಕೆಲವು ಹೊರಗಡೆಯಿಂದ ಮಣ್ಣು ಎರಸ್ತಾರೆ, ಕೆಂಪು ಮಣ್ಣು, ಕೆರೆ ಗೂಡು ಎರಸ್ತಾರೆ, ಮತ್ತು ಈ ಕುರಿ ಮಂದೆ ಅಂತ ಬಿಡಿಸ್ತಾರೆ. ಈ ಥರ ಏನಾದರೂ ಎಲ್ಲ ನೀವು ಮಾಡ್ತಾ ಇರ್ತೀರಾ? ಕುರಿ ಮಂದೆ ತರಿಸ್ಬೋದು ಸರ್. ಕುರಿ ಮಂದೆ ತರಿಸೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಅದು ಮೂತ್ರ ಏನಿದೆಯಲ್ಲ ಕುರಿಗಳ ಮೂತ್ರ, ಅದು ಒಳ್ಳೆ ಫಲವತ್ತತೆನ ಮಾಡುತ್ತೆ, ಆಮೇಲೆ ಅದನ್ನು ತರಿಸೋದನ್ನು ಅನುಕೂಲ ಇದೆ. ಆದರೆ ಮಣ್ಣನ್ನು ಒಡೆಯೋ ವಿಚಾರದಲ್ಲಿ ನನಗೆ ಹೊರಮಣ್ಣನ್ನು ಒಡಿಬಾರ್ದು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ ನಮ್ಮ ಭೂಮಿನಲ್ಲೇ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು, ನಮ್ಮ ಮಣ್ಣನ್ನು ನಾವು ಫಲವತ್ತು ಮಾಡಬೇಕೇ ಹೊರತು ಈ ಮಣ್ಣನ್ನು ಹೊರಗಡೆಯಿಂದ ತಂದು ನಾವು ಹಾಕಿದಾಗ ಏನಾಗುತ್ತೆ ಅಂತಂದರೆ ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇಡೀ ಮುಂಡಿಗೆ ರೋಗ ಬರ್ತಕ್ಕಂಥದ್ದು ಅದೇ ಉದ್ದೇಶದಿಂದನೇ. ಈಗ ಭಾಳಷ್ಟು ತೋಟಗಳು ಇಡೀ ಮುಂಡಿಗೆ ರೋಗಗಳು ಬಂದು ತೋಟಗಳನ್ನ ಕಳ್ಕೊಳ್ತಾ ಇದ್ದಾರೆ ರೈತರು. ಯಾಕಂದರೆ ಅವರು ಸಾಕಷ್ಟು ಕೆರೆಗಳು ಸಿಗುತ್ತೆ, ಕೆರೆಗಳಲ್ಲಿ ಮಣ್ಣಿದೆ ಅಂತೇಳಿ ಕೆರೆ ಮಣ್ಣನ್ನು ಹೊಡಿತಾ ಇದ್ದಾರೆ, ಅದು ಪ್ರತಿ ವರ್ಷ ಹೊಡಿತಾರೆ. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ. ಆದ್ದರಿಂದ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು. ಏನೋ 2 ವರ್ಷಕ್ಕೆ ಒಂದು ಸರಿ ಒಂದು ಪುಟ್ಟಿನೋ, ಫಲವತ್ತಾಗಿರ್ತಕ್ಕಂಥ ನೀರು ಎಲ್ಲಿಂದ ಬರುತ್ತೆ ನೋಡಿ, ಕೆರೆಗಳಿಗೆ ಎಲ್ಲಿ ಎಲ್ಲಿಂದ ಯಾವ ಏರಿಯಿಂದ ಬರ್ತಾ ಇದೆ ಅದನ್ನು ನೋಡಿ, ಅದು ಮಣ್ಣು ಚೆನ್ನಾಗಿದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಅದನ್ನು ಬೇಕಾದರೆ ಒಂದೊಂದು ಪುಟ್ಟಿಗಳಷ್ಟು ಒಂದು ಗಿಡದಿಂದ ಸುಮಾರು ದೂರದಲ್ಲಿ ಹಾಕಬೇಕು. ಆಮೇಲೆ ಭಾಳಷ್ಟು ರೈತರು ಏನು ಮಾಡ್ತಾರೆ ಅಂದರೆ ಅದನ್ನ ಬುಡಕ್ಕೆ ಹಾಕ್ತಾರೆ. ಆ ಬುಡಕ್ಕೆ ಹಾಕಿದಾಗ ಏನಾಗುತ್ತೆ ಅಂದರೆ ಬೇರುಗಳೆಲ್ಲ ಮೇಲಕ್ಕೆ ಬರ್ತಾವೆ, ಮೇಲಕ್ಕೆ ಬಂದರೆ ಅದ್ರ ಲೈಫ್ ಕಮ್ಮಿ ಆಗುತ್ತೆ, ಅಡಕೆ ಗಿಡದ ಲೈಫು ಕಡಿಮೆ ಆಗುತ್ತೆ. ರೈತರು ಈ ಕೃಷಿಯಲ್ಲಿ ಏನಾದರೂ ನಾವು ಪ್ರಗತಿ ಕಾಣಬೇಕಂದ್ರೆ ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಅಳವಡಿಸ್ಕೋಬೇಕಪ್ಪ. ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹೈನುಗಾರಿಕೆ ಮಾಡೋದು, ಮೀನು ಸಾಕಾಣಿಕೆ ಏನಾದರೂ ಹೇಳ್ತಾ ಇರ್ತಾರೆ ರೈತರು, ಆ ಥರ ಏನಾದರೂ ನೀವು ಉಪಕಸಬುಗಳು ಅಳವಡಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಅದು ಈಗ ಉಪಕಸಬು ನಾವೀಗ ಹಸು ಕಟ್ಟಬೇಕು ಅಂತ ಇದೆ. ಉಪಕಸುವಾಗಿ ಅದನ್ನು ಮಾಡ್ಕೊಂಡ್ರೆ ಈಗ ಮನೆಗೂ ಹಾಲು ಕರಾವಿಂದದ್ದು ಆಗುತ್ತೆ ಒಂದು, ಪ್ಲಸ್ ನಮ್ಮ ಸಾವಯವ ಗೊಬ್ಬರಕ್ಕೆ ಅದರಿಂದ ನಾವು ಗೊಬ್ಬರವನ್ನು ಮಾಡ್ಕೋಬೋದು. ಹಂಗಾಗಿ ಉಪಕಸುವಾಗಿ ಹೈನುಗಾರಿಕೆ ಭಾಳ ಬೆಸ್ಟು ರೈತರಿಗೆ, ಮಾಡಬೇಕನ್ನೋ ಉದ್ದೇಶ ಇದೆ ಸರ್. ಒಟ್ಟಾರೆಯಾಗಿ 3 ಎಕರೆ ವರ್ಷಕ್ಕೆಲ್ಲ ಎಷ್ಟು ಖರ್ಚು ಮಾಡ್ತೀರಾ, ಆದಾಯ ಎಷ್ಟು ಬರುತ್ತೆ ನಿಮಗೆ? ಈಗ ನಾನು ಕನಿಷ್ಠ ಅಂದರೆ ಒಂದು 2-3 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ಸರ್. ಇನ್ಕಮು ಒಂದು 12-13 ಲಕ್ಷ ನಾನು ಇನ್ಕಮ್ ತೆಗಿತೀನಿ ಸರ್, 3 ಎಕರೆಯಿಂದ. ಈಗ ನೀವು ಇಷ್ಟೊಂದು ಕೃಷಿನ ಆಸಕ್ತಿಯಿಂದ ಮಾಡ್ತಾ ಇದ್ರ, ಈಗ ನೋಡಿದ್ರು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅದು ನಂದೇ ಉದಾಹರಣೆ ತಗೊಳ್ರಿ ಸರ್. ಈಗ 13 ಲಕ್ಷ ಅಂತ ಹೇಳಿದೆ ನಾನು, 13-14 ಲಕ್ಷಕ್ಕೆ ನಾವು ಇನ್ಕಮ್ ತೆಗೆದು ಕಾಳುಮೆಣಸು ಮತ್ತು ಅರಳಿಕೆಯಿಂದ ತೆಗಿತೀವಿ ಅಂದರೆ 4 ಲಕ್ಷ ನಾವು ಖರ್ಚು ಮಾಡಿದ್ರೆ 10 ಲಕ್ಷ ರೂಪಾಯಿ ನಾವು ಉಳಿಸ್ಬೋದು ಅಂತ ನನ್ನ ಉದಾಹರಣೆ. ಸೊ 10 ಲಕ್ಷದಲ್ಲಿ ನೀವು ಅದನ್ನ 12 ತಿಂಗಳಿಗೆ ಡಿವೈಡ್ ಮಾಡಿದ್ರೆ 12 x 96 80,000 ರೂಪಾಯಿ ನೀನು ಪ್ರತಿ ತಿಂಗಳು ಸಂಬಳವನ್ನು ತಗೊಂಡಂಗಾಯಿತು. ಇದು ಆಲ್ಮೋಸ್ಟ್ ಯಾವುದಕ್ಕೆ ಸಮ? ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಗೆ ಸಮ. ಸೊ ಅದರಿಂದ ನಾವು ಇನ್ನೊಬ್ಬರ ಹತ್ರ ಹೋಗಿ ಅಥವಾ ಬೇರೆ ಯಾರ ಹತ್ರ ನಾವು ಕೆಲಸ ಮಾಡೋ ಬದಲು ನಮ್ಮ ಜಮೀನಿನಲ್ಲೇ ನಾವು ಮಾಡ್ಕೊಂಡ್ರೆ ಸೊ ಖಂಡಿತವಾಗಿಯೂ ನಾವು ನಮಗೊಂದು ಗೌರವನೂ ಇರುತ್ತೆ, ನಮ್ಮ ಕೃಷಿನೂ ನಾವು ಮುಂದೆ ಉಳಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ಒಳ್ಳೆಯದು. ಸೊ ಅದರಿಂದ ಯುವಕರು ಆದಷ್ಟು ಇದ್ರ ಕಡೆ ಗಮನ ಕೊಡಬೇಕು. ಸೊ ಯಾಕೆಂದರೆ ಬರೀ ಇವತ್ತು 5,000-10,000 ರೂಪಾಯಿಗೆ ದುಡಿಮೆ ಮಾಡೋಕ್ಕೆ ಬೇರೆ ಕಡೆಗೆ ಹೋಗ್ತಾರೆ, ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ತಾರೆ, ಹೌದಾ? ಸೊ ಅದರಿಂದ ಅವರು ಅಲ್ಲಿ ಹೋಗಿ ದುಡಿಮೆ ಮಾಡಿ ಏನು ದುಡ್ದಪ್ಪ ಅಂತಂದರೆ ನನ್ನ ಖರ್ಚಿಗೆ ಸಾಕಾಗಲಿಲ್ಲ, ದುಡ್ದಿರ್ತಕ್ಕಂಥ 15-20 ಸಾವಿರ ನಾನೇ ಖರ್ಚು ಮಾಡ್ತಾ ನಾವು ಮನೆಯಿಂದನೇ ಮತ್ತೆ ದುಡ್ಡು ಕಳಿಸ್ತಕ್ಕಂಥ ಸಂಭವಗಳು ಕೂಡ ಇರ್ತಾವೆ. ಸೊ ಅದರಿಂದ ಏನು ಉಪಯೋಗ ಏನೂ ಆಗಲಿಲ್ಲ. ಆಮೇಲೆ ಎಲ್ಲರೂ ಇದಕ್ಕೆ ಸಿಟಿಗಳಿಗೆ ಹೋದ್ರೆ ಇಲ್ಲಿ ಕೃಷಿ ಮಾಡ್ತಕ್ಕಂಥವ್ರು ಯಾರು ಹಳ್ಳಿಗಳಲ್ಲಿ ಅಂತಕ್ಕಂಥದ್ದು ನನ್ನ ಒಂದಿದೆ ಸರ್. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಿದ್ಯಾ? ಖಂಡಿತವಾಗಿ ಸಂತೋಷ ತಂದುಕೊಟ್ಟಿದೆ. ಅದರಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಆತ್ಮತೃಪ್ತಿ ಆಗಿದೆ. ಈಗ ನಾವೇನು ಬೆಳೆಗಳನ್ನು ಬೆಳೆಸಿರ್ತೀವಲ್ಲ, ನೀವು ಅದನ್ನು ಪ್ರತಿದಿನ ನೋಡ್ತಾ ಇದ್ರೆ ಸೊ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ಖುಷಿ. ಓ, ಗಿಡ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬೆಳೀತಾ ಇದೆ, ಅದನ್ನ ನೋಡಿದಾಗ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಖುಷಿ. ಅದು ನಮ್ಮ ಜೀವಿತಾವಧಿಗೆ ಮಾತ್ರ ಅಲ್ಲ, ನಮ್ಮ ಮುಂದಿನ ಮಕ್ಕಳ ಜೀವಿತಾವಧಿಗೂ ಕೂಡ ಅದು ಒಂದು ದಾರಿ ಮಾಡಿಕೊಡುತ್ತೆ ಅಂತಕ್ಕಂಥದ್ದು ನನ್ನ ಅನುಭವ ಸರ್ ಕೃಷಿಯಲ್ಲಿ. ಈ ಕೃಷಿಗೆ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ, ಯಾವ ರೀತಿ ಸಹಕಾರ ಸಿಗ್ತಾ ಇದೆ ನಿಮಗೆ? ನನ್ನ ಹೆಂಡತಿ ಮತ್ತು ನಾನು, ನನ್ನ ಮಕ್ಕಳು ಇಬ್ಬರು, ಆದರೆ ಇಬ್ಬರು ಕೂಡ ಓದಿ ಬೇರೆ ಬೇರೆ ಕಡೆ ನೌಕರಿನಲ್ಲಿದ್ದಾರೆ. ಹಂಗಾಗಿ ನಾನು ನನ್ನ ಹೆಂಡತಿ ಹೆಚ್ಚಾಗಿ ಕೃಷಿ ಬಗ್ಗೆನೇ ನೋಡ್ಕೊತಾ ಇದ್ದೀವಿ. ನಮ್ಮ ತಂದೆ ತಾಯಿನೂ ಕೂಡ ವಯಸ್ಸಾಗಿರ್ತಕ್ಕಂಥವ್ರಿದ್ದರು ಮನೆಯಲ್ಲೇ ಇರ್ತಾರೆ. ಸೊ ಅದರಿಂದ ಅವರಿಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶ್ರಾಂತಿ ಜೀವನ ನಡೆಸ್ತಾ ಇದ್ದಾರೆ, ಹ್ಯಾಪಿ ಆಗಿದ್ದಾರೆ ನಮ್ಮ ಜೊತೆಗೆ ಅವರು. ಸೊ ಅವರನ್ನು ನೋಡ್ಕೊಂಡು ನನ್ನ ಜೊತೆಗೆ ನಾನು ಇಟ್ಕೊಂಡು ನಾವಿಬ್ಬರು ಜೊತೆಗೆ ಅವಶ್ಯಕತೆ ಇದ್ದಾಗ ಕೃಷಿ ಕಾರ್ಮಿಕರನ್ನು ನಾವು ಕರ್ಕೊತೀವಿ. ಮುಂದೆ ಮಕ್ಕಳನ್ನೇನಾದರೂ ಈ ಕೃಷಿ ಬದುಕಿಗೆ ತರ ಸಾಧ್ಯತೆ ಇದೆಯಾ? ಅಲ್ಲ, ನನಗೂ ಅದಿಷ್ಟ ಇದೆ ಖಂಡಿತವಾಗಿ. ಈಗ ನಾವಿರೋವರೆಗೂ ನಾವು ಮಾಡ್ಬೋದು ಸರ್ ಕೃಷಿನ, ಆದರೆ ಅದನ್ನು ನಾವು ಮಾಡಿರ್ತಕ್ಕಂಥ ಉಳಿಸ್ಕೊಂಡು ಹೋಗ್ಬೇಕು ಅಂತಂದರೆ ನಮ್ಮ ಮಕ್ಕಳಿಗೂ ಅದು ಒಲವು ಬೇಕು. ನನಗೆ ಖಂಡಿತವಾಗ ಅವ್ರು ಬಂದು